ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಯಾರು ವ್ಯಾಕುಲರಾಗಿದ್ದಾರೋ ಅವರು ಪಂಡಿತರಾಗಿದ್ದರೂ ಸರಿಯೇ ಅಥವಾ ನಿರಕ್ಷರ ಕುಕ್ಷಿಗಳಾಗಿದ್ದರೂ ಸರಿಯೇ, ಅವನ ಕೃಪೆ ಆತನ ಮಕ್ಕಳ ಮೇಲೆಲ್ಲ ಒಂದೇ ಸಮಾನ. ತಂದೆಗೆ ತನ್ನ ಎಲ್ಲ ಮಕ್ಕಳ ಮೇಲೂ ಒಂದೇ ವಿಧವಾದ ಪ್ರೀತಿ. ಒಬ್ಬ ತಂದೆಗೆ 5 ಜನ ಮಕ್ಕಳು ಅಂತ ಇಟ್ಕೋ, ಅವರಲ್ಲಿ ಒಬ್ಬಿಬ್ರು ಅಪ್ಪ ಅಂತಲು, ಕೆಲವರು ಅಪ್ಪ ಅಂತಲು, ಇನ್ ಕೆಲವರು ತಾ ಅಂತಲು ಕರೀತಾರೆ. ಈ ಕೊನೆಯ ಮಕ್ಕಳಿಗೆ ಆತನ ಹೆಸರನ್ನ ಪೂರ್ಣವಾಗಿ ಉಚ್ಚರಿಸೋದಕ್ಕೆ ಆಗೋದಿಲ್ಲ. ಅಂದು ಮಾತ್ರಕ್ಕೆ ಪಾ ಅಂತ ಕರೆಯುವ ಮಕ್ಕಳಿಗಿಂತ ಪಪ್ಪ ಅಂತ ಪೂರ್ಣ ರೂಪದಿಂದ ಕರೆಯುವ ಮಕ್ಕಳನ್ನ ತಂದೆ ಅಧಿಕವಾಗಿ ಪ್ರೀತಿಸ್ತಾನೇನೋ. ಆತನಿಗೆ ಗೊತ್ತಿರುತ್ತೆ ಈ ಮಕ್ಕಳು ಇನ್ನು ಚಿಕ್ಕ ಶಿಶುಗಳು, ಅಪ್ಪ ಅಂತ ಕರೆಯೋದಕ್ಕೆ ಅವಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಎಷ್ಟು ಸಮಾಧಾನಕರವಾದ ವಾಕ್ಯಗಳು ಇದೆಲ್ಲ. ನಮ್ಮಲ್ಲೆಲ್ಲ ಹೆಚ್ಚಿನವರು ಅಪ್ಪ ಅಂತ ಹೇಳಕ್ಕೂ ಬರದೇ ಇರುವವರು. ಏನೋ ನಮ್ಮ ಬಾಳಿ ನಾವು ಒಂಥರ ಸಾಧನೆ ಸಾಧನೆ ಅಂತ ಮಾಡ್ತೀವಿ, ಒಂಥರ ಪೂಜೆ ಪೂಜೆ ಅಂತ ಮಾಡ್ತೀವಿ, ಒಂಥರ ಪಾರಾಯಣ ಪಾರಾಯಣ ಅಂತ ಏನೋ ಮಾಡ್ತಾ ಇರ್ತೀವಿ. ಅದರೊಳಗೆ ಎಷ್ಟು ಮಂತ್ರ ದೋಷ ಇರುತ್ತೋ, ಎಷ್ಟು ಉಚ್ಚಾರ ದೋಷ ಇರುತ್ತೋ, ಎಷ್ಟು ರೀತಿ ರೀತಿ ದೋಷ ಇರುತ್ತೋ, ಮಾಡ್ತಿರ್ತಕ್ಕಂತಹ ಇದಲ್ಲ. ಅವನೇನಾದ್ರೂ ನಮ್ಮ ಸಾಧನೆಯಿಂದ ನೋಡ್ತೋ ಅಂತ ಹೇಳಿದ್ರೆ ಏನು ಇದು, ಇದೆಂತಹ ಸಾಧನೆ, ಈ ತರದ ಸಾಧನೆ ಮಾಡಿದ್ರೆ ಆ ಪರಿಪೂರ್ಣನಾದ ಪರಮಾತ್ಮ ಸಾಕ್ಷಾತ್ಕಾರ ಕೊಡ್ಕೊಂಡೇನಯ್ಯ ಏನಯ್ಯ ಸರಿಯಾಗಿ ಕಲ್ತ್ಕೊಂಡು ಅಪ್ಪ ಅಪ್ಪ ಅವನು ಹೇಳ್ತಾನೆ ಅದಕ್ಕೆ ನಾನು ಸರಿಯಾಗಿ ಕಲ್ತ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅವನು ಪಪ್ಪ ಪಪ್ಪ ಅಂತ ಅವನು ಒಂದೊಂದು ದಿನ ಪಾ ಅಂತ ಹೇಳ್ದವನಲ್ಲದೆ ಅವನು ಯಾತಾನೇ ಆ ಒಂದು ಪ್ರಾರಂಭದ ಸ್ಥಿತಿಯಿಂದ ಪಾನಾಗದೆ ಬಂದವರು ಇದ್ದಾರೆ. ನೇರವಾಗಿ ದೊಡ್ಡ ಮಕ್ಕಳ ಹಾಗೆ ಪರಿಪೂರ್ಣ ರೂಪದಿಂದ ತಂದೆಯ ಕಡಿಯೋದಕ್ಕೆ ಶಕ್ತಿ ಯಾರ್ತಾನೇ ಬಂದವರು ಇದ್ದಾರೆ. ಜನ್ಮಾಂತರಗಳ ಸಾಧನೆಯಿಂದ, ಜನ್ಮಾಂತರಗಳ ಪ್ರಯತ್ನದಿಂದ ಬಹುಶಃ ಈಗೊಬ್ಬ ಆಗೊಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಸಾಧನೆಯ ಮರ್ಮವನ್ನ ಅರಿತು ಪರಮಾತ್ಮನನ್ನ ಹೇಗೆ ಕರಿಬೇಕು ಹಕ್ಕರ್ದ ಪಪ್ಪ ಅಂತ ಸರಿಯಾಗಿ ಕರ್ದ. ಅವ್ರನ್ನ ಕಂಡ್ರೆ ಖಂಡಿತವಾಗಿಯೂ ಭಗವಂತ ಸಂತೋಷ ಪಡ್ತಾನೆ ನಿಜ. ಆದ್ರೆ ಈ ಪ್ರಾರಂಭಾವಸ್ಥೆಯವರಿಂದ ಅಲ್ಲ, ಇವ್ರನ್ನ ಕಂಡ್ರೆ ಪರಮಾತ್ಮ ಏನು ತಿಳಿಸ್ಕಾರ ಇಲ್ಲ ಅಂತನ್ನುವ ಅಂಶ ನಮ್ಮ ಎದೆಗೆ ತುಂಬಾ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಯಾಕಂತಂದ್ರೆ ಎಷ್ಟೋ ಜನ ಬಂದು ನಮ್ಮನ್ನ ಕೇಳಿದ್ರು, ಸ್ವಾಮೀಜಿ ಹೀಗೆ ಮಾಡ್ತಾ ಇದ್ದೇವೆ ಸರಿಯೇ ಮುಂದುವರಿಲೆ, ಸ್ವಾಮೀಜಿ ಹಾಗೆ ಮಾಡ್ತಾ ಇದ್ದೇವೆ ಸರಿಯೇ ಮುಂದುವರಿಲೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಕೇಳಿ ನೋಡಿದಾಗ ಗೊತ್ತಾಗುತ್ತೆ ಇವರೆಲ್ಲಪ್ಪ ಅಂತ ಇದ್ದಾರೆ ಅಂತ. ಅಂದ ಮಾತ್ರಕ್ಕೆ ಅದರ ಸರಿ ಇಲ್ಲ ನೀನು ಹೀಗೆ ಮಾಡಿ ಅಂತ ಏನಾದ್ರು ಹೇಳ್ತು ಅಂತಂದ್ರೆ ಅವರಿಗೆ ಗ್ರಹಚಾರ ಇಟ್ಕೊಂಡಿರ್ತೀವಿ. ಹೆಗತ್ತರಲ್ಲಿಗೆ ಪಾಪ ಅಂತ ಹೇಳಿ ಬರಲ್ಲ, ಪಾ ಅಂತ ಹೇಳಿ ಮಾತು ಸೇರಿದ್ದಾರೆ ಸ್ವಾಮೀಜಿ. ಅದರಿಂದ ಸಾಧನೆ ಬಿಟ್ಬಿಟ್ಟು ಅವರು ಪಾಪ ಅಂತಲೇನೆ ಅಂದ್ರೆ ಆತರ ಮಕ್ಕಳು ಸಾಧಿಯ ಸಾಧನೆಯಲ್ಲಿ ಇದ್ರೂ ಕೂಡ ಆ ಪರಮಾತ್ಮ ಅವನು ಮಾಡಿದವನು ಸಂತೋಷ ಪಟ್ಕೊಂಡು ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೇನು ಅನುಗ್ರಹ ಮಾಡಬೇಕು ಮಾಡ್ತಾ ಇರ್ತಾನೆ ನಮ್ಮ ನಿಮ್ಮ ಮಧ್ಯ ಅಧಿಕ ಪ್ರಸಂಗ. ಹಾಗಲ್ಲ, ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕತೆ ನನಗೆ ನೆನಪಾಗುತ್ತೆ. ಬಹಳ ಹಿಂದೆ ನಾನು ಉಳಿದಾಗಿದ್ದಾಗ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿತ್ತು. ಬಾಬ ಇದ್ದಂತೆ ಮನೆಯಲ್ಲಿ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಂತೆ. ಆ ಪೂಜೆಗೆ ಅವನು ಉತ್ತರಿಸ್ತಕ್ಕಂತಹ ಮಂತ್ರ ಅದು ಸಂಸ್ಕೃತವೋ ಅರಬ್ಬಿನೋ ಅಥವಾ ಅಥವಾ ಪ್ರಾಕೃತವೋ ಅದು ಎಂಥದ್ದು ಯಾರಿಗೂ ಮತ್ತೆ ಹೆಚ್ಚು ಸಾಧ್ಯವಿಲ್ವಂತೆ, ಯಜಮಾನದ್ದು ಹೊಡಿತಾ ಇದ್ದಂತೆ. ಆದ್ರೆ ಅವನು ಪೂಜೆ ಮಾಡತಕ್ಕಂತ ಒಂದು ಶ್ರದ್ಧೆ ಅನ್ನೋದೇನಿದೆಯೋ, ಅದೇ ತಂದೆಯನ್ನ ಮಕ್ಕಳು ಎಷ್ಟು ಪ್ರೀತಿಯಿಂದ ಕರೀತಾರೋ ಅಷ್ಟೇ ಶ್ರದ್ಧೆಯಿಂದ ಅವನು ಪೂಜೆ ಮಾಡ್ತಾ ಇದ್ದಾನೆ. ಸರಿ, ಅವನ ಮನೆಗೆ ಯಾರು ಸಂಬಂಧಿಕರು ಬಂದ್ರು, ಅವನು ಸ್ವಲ್ಪ ಪಪ್ಪ ಅಂತ ಹೇಳುವನು ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೆಳೆದವನು. ಇವನು ಪೂಜೆಯ ಕ್ರಮವನ್ನ ಮಂತ್ರದ ದೋಷವನ್ನ ಸ್ವರದ ದೋಷವನ್ನ ಉಚ್ಚಾರಣೆಯ ದೋಷವನ್ನ ಎಲ್ಲ ಗಮನಿಸಿಬಿಟ್ಟಿದೆ. ನೋಡು ಇಂದನೆ ಹೀಗೆ ಮಾಡ್ಕೊ, ನೋಡು ಇಂದ ಹೀಗೆ ಕಿತ್ಕೊಂಡು ಹೀಗೆ ಕಿತ್ಕೊ ಅಂತ ಅಲ್ಲೇ ಇಟ್ಟು ಒಂದು ವಾರ ಇಟ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ಟು ಹೊರಟೋದಂತೆ. ಇವನು ಶುದ್ಧವಾದ ರೀತಿಯಲ್ಲಿ ಹೇಳ್ಕೊಟ್ಟನಂತೆ, ಯಾರು ಹೇಳ ಪ್ರಯತ್ನ ಪಟ್ಟಂತೆ. ಮರ ಹಿಂದಿದ್ದ ಮೈ ಕುದಿಯುವಂತ ಜ್ವರ, ಎಷ್ಟು ಜನ ಡಾಕ್ಟರು ವೈದ್ಯರು ಮತ್ತು ವಾಸ ಔಷಧ ಕೊಟ್ಟು ಕೂಡ ವಾಸಿ ಆಗ್ತಾ ಇಲ್ಲ, ಇದೇನಪ್ಪ ಇದೇನಪ್ಪ ಅಂತ ಚಿಂತೆ ಮಾಡ್ಕೋತಾ ಇದ್ರು. ಸಂದರ್ಭದಲ್ಲಿ ಒಂದು 3 ದಿನ ಆದರೆ ಅವನಿಗೆ ಕನಸುತ್ತಿದ್ದಂತೆ, ನೀವು ಮೊದ್ಲು ಹೇಗೆ ಮಾಡ್ತಾ ಇದೆಯೋ ಹಾಗೆ ಮಾಡು, ನನಗೆ ಅದೇ ಬಹಳ ಇಷ್ಟ, ನೀವು ಏನೇನೋ ಮಾಡ್ತಾ ಇದೆಯಲ್ಲ ಇದೆಲ್ಲ ಯಾಕೆ. ಕೊನೆಗೆ ಪ್ರಕಾರ ಅವನು ಅವನೇ ಒಂದು ಮಂತ್ರ ಇದೆಯಲ್ಲ ಆ ಥರ ಹೇಳ್ತಾ ಬಂದಂತೆ ಜ್ವರ ಎಲ್ಲ ಕಟ್ಟಬೇಕಂತೆ ಅಂತ ಒಂದು ಕತೆ ಬಹಳ ಹಿಂದೆ ಕೇಳಿದ್ದು. ಇವತ್ತು ನೋಡಿದ್ರೆ ಅದು ಸರಿ ಅಂತ ಅನಿಸ್ತದೆ. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅದರ ಅಂತೂ ಶ್ರೀ ಭಗವಂತ ನಮ್ಮ ಹೃದಯವನ್ನು ನೋಡ್ತಾನೆ, ವಿನಾ ಬಂದಕ್ಕೆ ನಮ್ಮ ಬಾಹ್ಯಾಚರಣೆಯನ್ನ ಅಲ್ಲೇ ಅಲ್ಲ ಅಂತ ಕೇಳ್ಕೊಂಡು ಹೃದಯದಿಂದ ಭಗವಂತನನ್ನ ಹೇಗಂದ್ರೆ ಹಾಗೆ ಪೂಜೆ ಮಾಡೋದಕ್ಕೆ ನಾವು ಪ್ರಾರಂಭಿಸಬಹುದು, ಮುಂದುವರಿಬಹುದು. ಶ್ರೀಮಾತೆ ಶಾರದಾದೇವಿಯವರು ಹೇಳಿದ್ರು, ಹೇಳಬಹುದು ಅಂತ ಹೇಳಿದ್ರು, ಅಮ್ಮ ನನಗೆ ಮಂತ್ರ ಸಮೇತವಾಗಿ ಪೂಜೆ ಮಾಡೋದು ಗೊತ್ತಿಲ್ವಲ್ಲ, ನಾ ಏನು ಮಾಡಲಿ ಅಂತ ಹೇಳಿದ್ದಕ್ಕೆ, ಅಮ್ಮ ಅಯ್ಯೋ ಈ ಶ್ರೀರಾಮಕೃಷ್ಣಗಿಂತ 10 ಪಟ್ಟು ಇನ್ನೂ ಹೆಚ್ಚು ಯಾವುದು ಆಧ್ಯಾತ್ಮಿಕ ಜೀವನವನ್ನ ಸರಳವಾಗಿ ತಿಳಿಸಿದವರಲ್ಲಿ ರಾಮಕೃಷ್ಣನೇ ಅಗ್ರಗಣ್ಯರು, ಅವರು ಮೀರಿಸಿದ್ದಾರೆ ಶ್ರೀಮಾತೆ ಶಾರದಾದೇವಿಯವರು. ಮಂತ್ರ ಸಮೇತವಾಗಿ ಪೂಜೆ ಮಾಡಲು ಸಾಧ್ಯವಾಗ್ತಾ ಇಲ್ವಲ್ಲ, ಮಂತ್ರ ಹೇಳ್ಕೊಡೋರು ಇಲ್ಲ, ಹೇಳ್ಕೊಟ್ಟರೆ ನೆನಪು ಬರುವುದಿಲ್ಲ, ಆ ಮಂತ್ರ ಸಂಸಾರವಾಗಿ ಗಂಟಾ ಮಡಿ ತಿಳಿಸ್ಬೇಕು ಹೊಡಿಬೇಕು ಅಥವಾ ಹಾಲು ಹೇಳ್ಬೇಕು ಈ ಪಾತ್ರೆ ಹೇಳ್ಬೇಕು ಇದೆಲ್ಲ ಕ್ರಮಗಳಲ್ಲಿ ಅವ್ರು ಮಾಡೋದು ನಮಗೆ ಸಾಧ್ಯವಾಗುವುದಿಲ್ಲ, ಏನ್ ಮಾಡೋದಮ್ಮ ಅಂತ ಹೇಳಿದ್ರೆ, ಯಾಕೆ ಅಷ್ಟು ಯೋಚನೆ ಮಾಡ್ತೀವಿ, ನಿಮಗೆ ಯಾವ ಮಂತ್ರವನ್ನು ಉಪದೇಶಿಸಿದಾರೋ ಗುರುಗಳು ಅಥವಾ ನಾನೇ ಯಾವ ಮಂತ್ರವನ್ನು ನೀವು ಕೊಟ್ಟಿದ್ದೀನೋ ಆ ಮಂತ್ರವನ್ನೇ ಉತ್ತುಕ್ಕು ಹೇಳ್ತಾ ಅದೇನೇ ಮಾಡಬೇಕು ಅಂತ ಇತ್ತು ನಿಮ್ಗೆ ಮಾಡ್ತಾ. ಗುರುಗಳು ಕೊಟ್ಟಂತ ಮಂತ್ರದಿಂದ ಮೊದಲಿನಿಂದ ಕೊನೆಯವರೆಗೆ ಪೂಜೆಯನ್ನು ಮಾಡಿ ಮುಗಿಸಬಹುದು ಅಂತ ಹೇಳ್ತಕ್ಕಂತ ಒಂದು ಪೂಜಾ ಪದ್ಧತಿಯನ್ನ ಶ್ರೀಮಾತೆ ಶಾರದಾದೇವಿಯವರು ಹೇಳ್ಕೊಟ್ಟಿದ್ದಾರೆ. ಪೂಜಾ ಪದ್ಧತಿ ಸ್ನಾನ ಮಾಡುವಾಗಲೂ ಅದೇ ಮಂತ್ರ, ಬಡಿ ಉಟ್ಕೊಳ್ಳುವಾಗಲೂ ಅದೇ ಮಂತ್ರ, ದೇವರ ಕೋಣೆಯಲ್ಲಿ ಪ್ರವೇಶ ಮಾಡುವಾಗಲೂ ಅದೇ ಮಂತ್ರ, ಅಲ್ಲಲ್ಲಿ ಇರ್ತಕ್ಕಂತಹ ಧರ್ಮಾಲಯವನ್ನು ತೆಗೆಯುವಾಗಲೂ ಅದೇ ಮಂತ್ರ, ದೇವರಿಗೆ ಅಭಿಷೇಕ ಮಾಡುವಾಗಲೂ ಅದೇ ಮಂತ್ರ, ಅಲಂಕಾರ ಮಾಡುವಾಗಲೂ ಅದೇ ಮಂತ್ರ, ನೈವೇದ್ಯ ಮಾಡುವಾಗಲೂ ಅದೇ ಮಂತ್ರ, ಆಮೇಲೆ ತಪ್ಪೊಪ್ಪುಗಳು ಅಲ್ಲಿ ಕೂಡ ಅದೇ ಮಂತ್ರ. ಯಾವ ಮಂತ್ರ? ಇಷ್ಟ ದೇವತಾ ಮಂತ್ರ. ಹೀಗೆ ಶ್ರೀರಾಮಕೃಷ್ಣರು ಪ್ರಾರಂಭಿಕ ಸಾಧಕರಿಗೆ ಎಂತಹ ಒಂದು ಭರವಸೆಯನ್ನು ಇಟ್ಟಿದ್ದಾರೆ ಈ ಮಾತಿನ ಮೂಲಕ ಅನ್ನೋದನ್ನ ನಾವು ಮನಗಾಣಬೇಕು. ಬಳಿಕ ಈಗ ಶ್ರೀರಾಮಕೃಷ್ಣರು ಬೇರೆ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಈ ಕೈಗೆ ಪೆಟ್ಟು ಸದ್ಯದ ಲಾಗಿನಿಂದ ನನ್ನ ಮಾನಸಿಕ ಅವಸ್ಥೆಯಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ, ನರಲೀಲೆಯ ಕಡೆ ಮನಸ್ಸಿನ ಒಲವು ಜಾಸ್ತಿ ಆಗ್ತಾ ಇದೆ, ಭಗವಂತನೇ ಮಾನವ ರೂಪ ಧರಿಸಿ ಪ್ರೇರಿಸ್ತಾ ಇದ್ದಾನೆ. ಮಣ್ಣಿನ ಪ್ರತಿಭೆಯ ಮೂಲಕ ಆತನ ಪೂಜೆ ಸಾಧ್ಯವಾಗುವಾಗ ಮನುಷ್ಯನ ಮೂಲಕ ಸಾಧ್ಯ ಇಲ್ವಾ? ಈ ಮಾತ್ರ ಹಿಂದೆ ಹೇಳಿದ್ದಾರೆ, ನೆನೆಸ್ಕೊಳ್ಬೇಕು. ಈಗ ಇನ್ನೊಬ್ಬರು ಯಾರು ಹೊಸ ಭಕ್ತರು ಬಂದಿದ್ದಾರೆ ಕಾಣುತ್ತೆ, ಅವರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಇವತ್ತು ಎಷ್ಟೋ ಜನ ಹೊಸವರು ಬಂದಿರಬಹುದು, ಅವರಿಗೆ ಈ ಮಾತು ಅವರಿಗೆ ಕೆಲವನ್ನ ಕೇಳುತ್ತೆ. ಶ್ರೀರಾಮಕೃಷ್ಣ ಹೇಳಿದ ಮಾತನ್ನು ಕೇಳೋದು ಎಷ್ಟು ಕೇಳೋದಾದ್ರು ಆಗಿರಬೇಕು. ಎಷ್ಟು ಕೇಳಿದ್ರು ಬೇಜಾರಾಗಬಾರದು. ಬೇಜಾರಾದ್ರೆ ಕತೆ ಬೇರೆ ತರ ಬೇಕು ನಿಮಗೆ. ಬಳಿಕ ಈ ಮಾನವ ರೂಪದಿಂದ ಮಾಧವನ ಪೂಜೆ ಸಾಧ್ಯ ಇಲ್ವೇ? ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದೆ ಅಂತ ಹೇಳ್ತಾ ಅದೊಂದು ಉದಾಹರಣೆ ಕೊಡೋದಕ್ಕೆ ಅದ್ಯಾವುದೋ ಒಂದು ಘಟನೆ ಹೇಳ್ತಾ ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ಒಮ್ಮೆ ಸಿಂಹಳ ದ್ವೀಪದ ಹತ್ತಿರ, ಸಿಂಹಳ ದ್ವೀಪ ಅಂದ್ರೆ ಸಿಲೋನ್ ಅಂತ ನಾವು ಹೀಗೆ ಕರಿತೀವಿ, ಸಿಂಹಳ ದ್ವೀಪದ ಹತ್ತಿರ ಒಂದು ಹಡಗು ಮುಳುಗಿತ್ತು. ಅದರಲ್ಲಿದ್ದಂತ ಒಬ್ಬ ವ್ಯಾಪಾರಿ ತೇಲ್ಕೊಂಡು ಬಂದು ಸಿಂಹಳ ದ್ವೀಪದ ದಡವನ್ನು ಮುಟ್ಟಿದ. ವಿಭೀಷಣನ ಸೇವಕರು ಆತನ ಆಜ್ಞೆಯ ಪ್ರಕಾರ ವ್ಯಾಪಾರಿಯನ್ನ ಆತನ ಹತ್ತಿರಕ್ಕೆ ಕರ್ಕೊಂಡು ಹೋದರು. ಆಗ ವಿಭೀಷಣ, ಆಹಾ, ಈತ ನಮ್ಮ ರಾಮಚಂದ್ರನಂತಹ ಮೂರ್ತಿಯೇ, ಅದೇ ನನ್ನ ರೂಪ, ಹೀಗಂತ ಹೇಳಿ ಆನಂದದಿಂದ ತುಂಬಿ ತುಳುಕಾಡಲು ಅರ್ಪಿಸಿದ. ಆ ವ್ಯಾಪಾರಿಯನ್ನ ವಸ್ತ್ರಾಭರಣಗಳಿಂದ ಸ್ವೀಕರಿಸಿ ಪೂಜಿಸಿ ಆತನಿಗೆ ಆರತಿ ಬೆಳೆದಕ್ಕೆ ಆರಂಭಿಸಿದ. ಮೊಟ್ಟ ಮೊದಲು ಈ ಕಥೆ ನನ್ನ ಕಿವಿ ಬಿದ್ದಾಗ ನನಗೆಷ್ಟು ಆನಂದವಾಯಿತು ಅನ್ನೋದನ್ನ ಬಾಯಿಂದ ವರ್ಣಿಸಲಾರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ನರಲೀಲೆ ಅಂದ್ರೆ ಭಗವಂತನೇ ನರರೂಪ ಧರಿಸಿ ಉಳಿದ ಮಿಕ್ಕೆಲ್ಲ ನರರೊಂದಿಗೆ ಸರಸಬಾರದು, ಅವರೊಂದಿಗೆ ನಾಮ ಸಂಕೀರ್ತನೆಯಲ್ಲಿ ಭಾಗಕೊಳ್ಳಲು, ಅವರೊಂದಿಗೆ ಭಗವತ್ ಕುರಿತಾದಂತಹ ಸತ್ ಸಲ್ಲಾಪದಲ್ಲಿ ನಿರತನಾಗುವುದು ಏ ನರಲೀಲೆ ಅಂತಂದ್ರೆ. ಈಗ ಅದನ್ನು ಉದಾಹರಣೆ ಹಾಕೊಳ್ತಾ ಇದ್ದಾರೆ. ವಿಭೀಷಣ ಯಾವನೋ ಒಬ್ಬ ವ್ಯಾಪಾರಿ ಸಮುದ್ರದಲ್ಲಿ ಸೇರ್ಕೊಂಡು ಬಂದಂತಹ ವ್ಯಾಪಾರಿ ಅವನನ್ನು ಕಂಡು ಇದು ಶ್ರೀರಾಮಚಂದ್ರನ ರೂಪದಂತೆಯೇ ಇದೆ, ಹೇಗೆ ರಾಮಚಂದ್ರ ನರರೂಪದಿಂದ ಬಂದನೋ ಅದೇ ನರರೂಪ ಇದು ಕೂಡ ಅಂತ ಶ್ರೀರಾಮನನ್ನೇ ಭಾವಿಸ್ತಾ ಆ ನರನನ್ನ ಶೃಂಗರಿಸಿ ಪೂಜಿಸಿ ಅವನಿಗೆ ಆರತಿ ಕೂಡ ಮಾಡಿಬಿಟ್ಟಂತೆ ವಿಭೀಷಣಗ. ಎಂತಹ ಮಹಾತ್ಮ, ಎಂತಹ ಭಕ್ತ ಈ ವ್ಯಾಪಾರಿಯ, ಅವ ಸಾಮಾನ್ಯ ಮನುಷ್ಯ. ಆ ವಿಭೀಷಣ ಆರತಿ ಎತ್ತಿ ಪೂಜೆ ಮಾಡುವಷ್ಟು ಆಗ್ಬೇಕಾದ್ರೆ ಅವನ ಭಾವ, ಆ ಭಾವದಲ್ಲಿ ರಾಮ ಎಷ್ಟು ತುಂಬಿದ್ದ ಅನ್ನೋದನ್ನು ನಾವು ಭಾವಿಸಬೇಕಾಗುತ್ತೆ. ಭಾವದೃಷ್ಟಿ ಬಂದಾಗ ಎರಡನೇ ಇರ್ತಕ್ಕಂಥವನೋ ಒಬ್ಬ ಮನುಷ್ಯ ಅದರ ವಿಧದ ದೃಷ್ಟಿ ಇರಲಿಲ್ಲ. ಸಾಕ್ಷಾತ್ ರಾಮನೇ, ಹೇಗೆ ನನ್ನ ರಾಮ ನರರೂಪಧಾರಿಯಾಗಿ ಬಂದಿದ್ದ, ಈ ನರರೂಪಧಾರಿ ಅದೇ ರಾಮನ ಇನ್ನೊಂದು ರೂಪ ಅಂತ ತಿಳಿಯುವಂತೆ ಮಾಡುತ್ತೆ ಆ ಭಾವ. ಶ್ರೀರಾಮಕೃಷ್ಣ ಆಮೇಲೆ ಮನೆ ನೆನೆತಾ ನೋಡಿ, ಮೊಟ್ಟ ಮೊದಲು ಈ ಕತೆ ನನ್ನ ಕಿವಿ ಬಿದ್ದಾಗ ನನಗೆಷ್ಟು ಆನಂದ ಆಯ್ತು ಅಂತ ನಾನು ಅದನ್ನ ಬಾಯಿ ತೊಡಿಸ್ತಾರೆ ಅಂತಂತಾರೆ. ನಮ್ಗೇನಾದ್ರು ಹಾಗಾಯ್ತಾ ಅಂತ ನಾನು ನೋಡ್ಕೋಬೇಕೀಗ. ಇದನ್ನೇ ನಮ್ಮ ರಾಮಕೃಷ್ಣಾಶ್ರಮದಲ್ಲಿ ಎಲ್ಲೆಲ್ಲೂ ಎಲ್ಲ ಸ್ವಾಮಿಗಳು ಕೂಡ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಗರದಲ್ಲಿ ಮಠವನ್ನ ಸ್ಥಾಪಿಸಿ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಸ್ವಾಮಿಗಳು ನಗರದಲ್ಲಿದ್ದಾರೋ ಹಾಗಾದ್ರೆ ಮನುಷ್ಯ ಸಂಪರ್ಕವನ್ನು ವಿಶೇಷವಾಗಿ ಹೊಂದಿ ಆ ಮನುಷ್ಯರಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಸೇವಿಸುತ್ತಾ ಒಂದು ಬಗೆಯ ಭಗವತ್ ವಾತಾವರಣವನ್ನೇ ಅಲ್ಲಿ ನಿರ್ಮಾಣ ಮಾಡಬೇಕು. ಸುಮ್ಮನೆ ನೀವು ಅನುಮತಿ ಕೊಟ್ಟರೆ ಮೊನ್ನೆ ತಾನೇ ನಡೆದಂತ ಒಂದು ಎರಡು ಘಟನೆ ಹೇಳ್ತೇನೆ ಎಷ್ಟು ಸ್ವಾರಸ್ಯವಾಗಿದೆ ಅಂತ. ಮನುಷ್ಯರನ್ನ ಅಥವಾ ಮಕ್ಕಳನ್ನ ಆ ಪರಮಾತ್ಮ ಭಾವದಿಂದ ನಾವು ಉಪಚರಿಸಿದಾಗ ಅವರ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಹೇಗೆ ಜಾಗೃತಗೊಂಡು ಪ್ರತಿಸ್ಪಂದಿಸ್ತಾನೆ ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೇನೆ. ಇಲ್ಲೇ ಜಾಲಹಳ್ಳಿಯಲ್ಲಿ HMT ಹೈಸ್ಕೂಲ್, ಅಲ್ಲಿ ಕಾರ್ಮಿಕರ ಮಕ್ಕಳು ಹೆಚ್ಚಿನವರೆಲ್ಲ ST ನಾಳೆ ಹೆಂಗೆ ಉಳಿದವರು ಬಹಳ ಗಂಭೀರವಾಗಿ ಕೂತಿದ್ರು. ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಆ ಶಾಲೆಗೆ ಹೋದದ್ದು ಇದೇ ಪ್ರಥಮ ಅಂತ ಕೊಲೆಯನ್ನು ಹೇಳ್ತಾ ಇದ್ರು. ಪ್ರಥಮ ಸಲ ಸ್ವಾಮಿಗಳನ್ನು ನೋಡ್ತಾ ಇದ್ದಾರೆ ಆ ಮಕ್ಕಳು. ಬಹಳ ಗಂಭೀರವಾಗಿ ಭಕ್ತಿಯಿಂದ ಕೂತಿದ್ರು. ನಾನು ನನ್ನ ಪ್ರಕಾರ ಹಾಡೆಲ್ಲ ಹೇಳಿದೆ, ಅವರತ್ರ ಹೇಳಿದ್ದೆ, ಆಮೇಲೆ ಕಥೆ ಹೇಳಿದೆ. ಸಂತೋಷ ಪಟ್ಟರು. ಹೋಗುವಾಗ ಒಂದಷ್ಟು ಚಾಕ್ಲೇಟ್ ತಗೊಂಡೋಗಿದ್ದೆ. ಸುಮಾರು 800 ಜನ ಮಕ್ಕಳು, ಸುಮಾರು 800 ಚಾಕ್ಲೇಟ್ ಹತ್ರ ಹತ್ರ ಇದೆ, 1000 ಚಾಕ್ಲೇಟ್ ತಗೊಂಡೋಗಿದ್ದೆ ಅವರಿಗೆಲ್ಲ ವಿತರಣೆ ಮಾಡಬೇಕು ಅಂತ. ಬರೀ ಬಾಯಿ ಮಾತಂತಹದ್ದು, ಜೊತೆ ಬಾಯಿ ಚಪ್ಪಿಸೋದಕ್ಕೂ ವ್ಯವಸ್ಥೆ ಮಾಡೋಣ ಅಂತ ತಗೊಂಡೋಗಿದ್ದೆ. ಅಲ್ಲಿ ಅದನ್ನ ಇತರ ಉಪಾಧ್ಯಾಯರ ಮೂಲಕ ವಿತರಣೆ ಮಾಡಿಸಬಹುದಾಗಿತ್ತ, ಹಾಗೆ ಮಾಡೋಣ ಅಂತಲೇ ಮೊದಲು ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ನನಗೊಂದು ಅನಿಸ್ತು, ಕೆಲೆಯಲ್ಲ ಇಷ್ಟೊಂದು ಮಕ್ಕಳು ಕೊಡ್ತಿವೆ, ಇವರು ನನ್ನನ್ನ ದೂರದಿಂದ ನೋಡಿದ್ದಾರೆ, ಅವರು ಕೂಡ ನಾನು ದೂರದಿಂದ ನೋಡ್ತಾ ಇದ್ದೇನೆ, ನಾವು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಮಾತನಾಡಿ ಸಂಪರ್ಕ ಸಂಬಂಧ ಬೆಳೆಸೋದು ಬಹಳ ದೂರದ ಮಾತು, ಹಾಗೇನಾದ್ರೂ ಬೆಳೆಸೋದು ಸಾಧ್ಯವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವೈಯಕ್ತಿಕ ಸಂಬಂಧ, ಪರ್ಸನಲ್ ಟಚ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಆ ವೈಯಕ್ತಿಕ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಬೆಳೆದೆ ಹೋಯ್ತು ಅಂತಂದ್ರೆ ಮಾತು ಮಾತಾಗೇ ಉಳಿದಿರುತ್ತೆ, ಭಾಷಣ ಭಾಷಣವಾಗೇ ಉಳಿದಿರುತ್ತೆ, ನನಗೂ ನಿನಗೂ ಏನ್ ಸಂಬಂಧ ಅಲ್ಲಿದೆ ಸಾರ್ಥಕತೆ ಅಂತ ಅನಿಸಿ ಇಷ್ಟು ಮಕ್ಕಳಿಗೂ ಕೂಡ ನಾನೇ ಕೈಗಾರೆ ಹೆಚ್ಚು ಸಾಧ್ಯವಾದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ಆದ್ರೆ ಅಷ್ಟು 800 ಮಕ್ಕಳಿಗೆ ಹೊಸ ಹಾಲಾಗಿ ಬಂದು ನಮಸ್ಕಾರ ಮಾಡಿ ಒಂದೊಂದೇ ಚಾಕ್ಲೇಟ್ ತಗೊಂಡು ಹೋಗ್ಬೇಕು ಅಂತಂದ್ರೆ 1.5 ಗಂಟೆ ತಗೊಳುತ್ತೆ. ಅದಕ್ಕೆ ಕೂಡಲೇ ಒಂದು ಉಪಾಯ ಮಾಡಿದೆ, ಮೇಷ್ಟರಿಗೆಲ್ಲ ಹೇಳಿದೆ ಈ ತರ ನಾನೇ ವಿತರಣೆ ಮಾಡಬೇಕು ಅಂತ ಇಷ್ಟ ಆಗಿದೆ, ನೀವು ನನಗೂ ಸ್ವಲ್ಪ ಸಹಕಾರ ಮಾಡಬೇಕು ಏನು ಅಂತ ಹೇಳಿದ್ರೆ ಆ ಮಕ್ಕಳ ಸಹಿ ನಾನು ಒಂದು ಕಡೆಯಿಂದ ವೇಗವಾಗಿ ಹೋಗ್ತಾ ಅವ್ರ ಕೈ ಮೇಲೆ ಆ ಚಾಕ್ಲೇಟ್ ಇಡ್ತೇನೆ, ಆಮೇಲೆ ಇನ್ನೊಂದು ಸಾರ್, ಆಮೇಲೆ ಮತ್ತೊಂದು ಸಾರ್. ಆ ಅಧ್ಯಾಪಕ ವರ್ಗದವರು ಇನ್ನಷ್ಟು ಭಕ್ತಿಪರರು, ನಮ್ಮ ಮೇಲೆ ಬಹಳ ವಿಶ್ವಾಸದಿಂದ ಕರ್ಕೊಂಡೋಗಿದ್ದ ನಮ್ಮನ್ನ, ಅದಕ್ಕೆ ಎಲ್ಲ ಬಗೆಯ ಸಹಕಾರ ಅವ್ರು ಕೊಟ್ಟರು. ಈಗ ನಾನು ಎಲ್ಲರಿಗೂ ವ್ಯವಸ್ಥೆ ಮಕ್ಕಳಿಗೆ ನೋಡಿ ನಿಮ್ಮ ಹತ್ತಿರಕ್ಕೆ ಬಂದು ನಾನು ನಿಮಗೆ ಚಾಕ್ಲೇಟ್ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೇನೆ, ಆದ್ರೆ ಒಂದು ವಿಚಾರ, ನಾನು ನಿಮ್ಮ ಕೈ ಮೇಲೆ ಚಾಕ್ಲೇಟ್ ಹಾಕ್ತಾ ಇದ್ರೆ ನೀವು ಆ ಚಾಕ್ಲೇಟ್ ನೋಡಬಾರ್ದು, ನನಗೆ ನೋಡಬೇಕು, ನಾನು ನಿಮ್ಮನ್ನು ನೋಡಬೇಕು, ನೀವು ನಮ್ಮನ್ನು ನೋಡಬೇಕು, ಆಮೇಲೆ ಈ ಕಡೆ ಬಂದ್ರೆ ಕೈ ಮೇಲೆ ಏನು ಹಾಕಿದ್ದೆ ನೋಡ್ಕೊಳ್ಳಿ ಅಂತ ಇದೆಲ್ಲ ವ್ಯವಸ್ಥೆ. ಯಾಕಂದ್ರೆ ಅವ್ರು ಚಾಕ್ಲೇಟ್ ನೋಡ್ತಾ ಇರೋದು, ನಾನು ಹತ್ತಿರ ಹೋಗಿತಾನೆ ಏನು ಪ್ರಯೋಜನ, ಚಾಕ್ಲೇಟ್ ಮುಖ್ಯ ಅಲ್ಲ, ನಾನು ಅವರು ಪರಸ್ಪರ ಒಂದು ಕ್ಷಣ ಕಾಲ ಆತ್ಮೀಯವಾಗಿ ನೋಡ್ಕೊಂಡು ಅಂತ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಅದನ್ನ ಹೇಳಿ ಬಹಳ ಮುಗ್ಧ ಮಕ್ಕಳು ನಾನು ಹೋಗೋದಕ್ಕೆ ನನ್ನೇ ಅದು ಕೆಲವು ಮಕ್ಕಳು ಕೈಕೊಂಡು ಹೀಗೆ ಕೆಳಕ್ಕೆ ಹೋಗ್ತಾ ಇದ್ರು, ಆಮೇಲೆ ಮತ್ತೆ ಮೇಲಕ್ಕೆ ಏರ್ತಾ ಇದ್ರು. ಇನ್ ಕೆಲವು ಮಕ್ಕಳು ಭಕ್ತಿ ಭಕ್ತಿಯಿಂದಾಗಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಟ್ರು, ಮತ್ತೆ ಅವ್ರಿಗೆಲ್ಲ ಹೇಳಿದ್ದಾಯ್ತು ಈಗ ಮಾಡಬೇಡಿ ಅದನ್ನ, ನೀವು ಬಂದಿದ್ರೆ ನನ್ನನ್ನು ನೋಡಿದೆ ಅವಾಗ. ಆಮೇಲೆ ಪ್ರತಿಯೊಬ್ಬರು ಭಕ್ತು ಅಂತಂದ್ರೆ ಸಮಯ ಜಾಸ್ತಿ ತಗೊಳುತ್ತೆ ಕಷ್ಟ ಆಗುತ್ತೆ ಅಂತ ವಿವರಿಸಿ ಆ ಕಾರ್ಯಕ್ರಮ ಮಾಡಿದ್ದಾಯ್ತು. ಮಕ್ಕಳ ಜನ್ಮದಲ್ಲೇ ಸನ್ಯಾಸಿಗಳೊಬ್ಬರು ಈ ರೀತಿಯಲ್ಲಿ ವೈಯಕ್ತಿಕವಾಗಿ ನಮ್ಮನ್ನು ಮುಟ್ಟಿ ನಮಗೊಂಚೂರು ಚಾಕ್ಲೇಟ್ ಕೊಟ್ಟಂತಹದ್ದು ಅನುಭವ ಯಾರು ಕೊಟ್ಟವರೇ ಇಲ್ಲ, ಆ ಬಗ್ಗೆ ಅನುಭವ ಮಾಡಿದವರೇ ಇಲ್ಲ ನೋಡಿ ಹುಚ್ಚೆತ್ತ ಹೋಗ್ಬಿಟ್ರು. ಜಯ ಶ್ರೀ ಅಂತಂದು ನನ್ನ ಹೆಸರು ಜೈ ಕೊಟ್ಬಿಟ್ರು ನೋಡಿ, ಗಗನ ಕೇಳಿ ಹೋಯ್ತು. ಅಲ್ಲ ನನಗೆ ಜೈ ಕೊಡಿಸ್ಕೊಳ್ಳೋಕ್ಕೋಸ್ಕರ ನಾನು ಮಾಡಿದ್ದಲ್ಲ ಪಾಪ, ನಿಮ್ಮಲ್ಲಿ ಯಾರಾದ್ರು ಹಚ್ಚಿಕೊಂಡ್ಬಿಟ್ರೆ ಅದೇನೋ ಮಾಡ್ಕೋಗಿ, ಅದೇನೇ ಹೊಡ್ಕೋಗಿ, ಅದೇನೋ ಆಗಿ ಇಲ್ಲಿ ಆ ಭಾವನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ಗಣೇಶನ ಕೂರಿಸಿದ್ರು, ಗಣೇಶನ ಕೂಡ ನೋಡಿ ಹೊರಟು ನನ್ನ ಕಾರ್ ನಾನು ಏರಿದೆ, ಕಾರ್ ಏರಿದೆ. ಹಾರಲು ಕೊಡ್ತೇನೆ. ಆ ಮೇಷ್ಟುಗಳೆಲ್ಲ ಹೇಳಿದ್ರು, ಎಲ್ಲ ಶಾಂತವಾಗಿ ಕೊಡ್ತಿರ್ಬೇಕು, ಯಾರು ಗಲಾಟೆ ಮಾಡಬಾರ್ದು, ಸ್ವಾಮಿಗಳು ಹೋಗುವವರಿಗೆ ನೀವೆಲ್ಲ ಸುಮ್ಮನೆ ಕೂತಿದ್ದೆ, ಯಾಕೆಂದ್ರೆ ಎದುರಲ್ಲೆಲ್ಲ ಸುತ್ತಮುತ್ತ ಮಣ್ಣು ಧೂಳು ಹಾರಿಬಿಡುತ್ತೆ, ಗಲಾಟೆ ಮಾಡ್ತಾರೆ ಮಕ್ಕಳು ಅಂತ ಅವರಿಗಾಗಿ ಮುಚ್ಚಿತ್ತು. ಅದಕ್ಕೋಸ್ಕರ ಆ ಥರ ಹೇಳಿದ್ರು, ಎಲ್ಲ ಸುಮ್ಮನೆ ಕೂತಿರ್ಬೇಕು ಅಂತ ಹೇಳಿದ್ರು. ಅಷ್ಟೇ ಕೇಳಬೇಕಲ್ಲ, ಎಲ್ಲ ಕಾರಣದಲ್ಲಿ ನೋಡ್ಬಿಟ್ರು, ಎಂತಹ ಸ್ವಾಮಿಗಳಪ್ಪ ಇದ್ರ ಇಷ್ಟು ಅನುಪಚಾರ ಕತೆ ಹಾಡಿ ಹೇಳಿ ಸಾಲದಕ್ಕೆ ಚಾಕ್ಲೇಟ್ ಕೊಟ್ಟು ಹತ್ತಿರಕ್ಕೆ ಬಂದು ಮನಸ್ಸು ಸಂಪೂರ್ಣ ಅವರದ್ದು ನಮ್ದಾಗುತ್ತೆ. ನಾವು ಅವರು ಒಂದಾಗ್ಬಿಟ್ರು. ಆತ್ಮಾನುಸಂಧಾನ ಮಾಡ್ತಾ ಪರಬ್ರಹ್ಮದೊಂದಿಗೆ ನಾವೇ ತಾದಾತ್ಮ್ಯ ಹೊಂದಿದ್ರೆ ಹೇಗೋ ಆ ರೀತಿಯಲ್ಲಿ ನಾವು ಒಂದಾಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಾರ್ಮಿಕರು ಒಂದು ಹೋಗಿ ಬಿಟ್ಟು ಒಂದು ಹೋಗಿ ಬಿಟ್ಟಿರ್ತಾನೆ. ಮೇಷ್ಟರ ಹೇಳ್ತಾರೆ ಹೋಗ್ಬೇಕು, ಕಾರ್ ಹೋಗ್ಬೇಕಾಗಿದೆ, ನೀವು ಹೇಳ್ತೀರಾ ಬನ್ನಿ ಅದು ಕೇಳೋದು. ನಾನು ತಯಾರಿಗಳಿಗೆ ಮೆಲ್ಲ ಬಿಡಪ್ಪ, ಮೆಲ್ಲ ಬಿಟ್ಟರೆ ಆ ಮಕ್ಕಳು ಜಯಕಾರ ಹೇಳ್ತಾ ಎಂಟೂರ ಬಂದರು. ನನ್ನ ಸುಮಾರು ಒಂದು ಇನ್ನೂರು ಗಜ ದೂರ ಅದೇ ಬಿಟ್ರು. ಆಮೇಲೆ ಆ ಹುಡುಗರೆಲ್ಲ ನಮ್ಮ ವಾಲೆಟ್ ಅವರು ಕರ್ಕೊಂಡು ಹೋಗಿದ್ದೆ. ಅವರು ಕೇಳಿದಂತೆ ಈ ಸ್ವಾಮಿ ಇರುವುದೇ ಅಲ್ಲಿ, ಅವ್ರ ಫೋನ್ ಇದೆಯಾ, ನಾವು ಬೇಕಾದ್ರೆ ಫೋನ್ ಮಾಡ್ತೀವಿ ಅವರಿಗೆ, ಕಾಗದ ಬರಿಬೋದ ಇಚ್ಛೆಲ್ಲ ಮಾತಾಡ್ಕೊಂಡ್ರಂತೆ. ಇನ್ನೊಮ್ಮೆ ಬರ್ಬೇಕು, ಮತ್ತೊಮ್ಮೆ ಬರ್ಬೇಕು, ಇಷ್ಟೊಂದು ಶಕ್ತಿ ಇದೆ ಆ ಪ್ರೀತಿ ವಿಶ್ವಾಸದಲ್ಲಿ. ನಾನು ಮಾಡಿದ್ದು ಆ ಚಾಕ್ಲೇಟ್ ಕೊಡೋದ್ರ ಮೂಲಕ ಆರಾಧನೆ. ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಆರಾಧನೆ ಇತ್ತು. ಆಮೇಲೆ ಇಲ್ಲಿ ಗೋವಿಂದನಾಥ ನಗರ ಬಂದ್ಬಿಟ್ಟಿದ್ದೆ, ಇದೆ ಅಲ್ಲೂ ಕೂಡ ಹಾಗೆ ಮಾಡಿದ್ರು. ಅಲ್ಲೂ ಅಂತ ಅದೇ ಘಟನೆ ನಡೀತು. ಪುನಃ ಇವತ್ತು ಬೆಳಿಗ್ಗೆ ಇವತ್ತು ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆವರೆಗೆ ಇನ್ನೊಂದು ಕಾರ್ಯಕ್ರಮ ಇತ್ತು. ತುಂಬ ಜನ ಹುಡುಗರೆಲ್ಲ ಬಂದಿದ್ರು, ಅವರಿಗೂ ಕೂಡ ಅದೇ ಮಾಡಿಸ್ತಾ ಇತ್ತು. ಪ್ರತಿಯೊಬ್ಬರನ್ನು ಕೂಡ ನಾನು ಆರಾಧಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನ ನಾನು ಭಾವಿಸಿ ಅದನ್ನೇ ಮಾಡಿ ಆ ಹುಡುಗರು ಕೂಡ ಎಷ್ಟೊಂದು ಸಂತೋಷಪಟ್ಟರು, ಎಷ್ಟು ಚೆನ್ನಾಗಿದ್ಬಿಟ್ಟ. ಈಗ ನೀವು ಕೇಳ್ಕೊಳ್ಬಹುದು, ಸ್ವಾಮೀಜಿ ನಮ್ಗೂ ಕೂಡ ಹಾಗೆ ಮಾಡ್ತೀರಾ ಈಗ ಸುಮಾರು 2 ಸಂವತ್ಸರ ಈಗ ಅರ್ಥ ಆಗಲಿಲ್ಲ. ಅಂತೂ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಲ್ಲೇ ಹೇಳಿದೆ ನಿಮ್ಮ ಅನುಮತಿ ಪಡೆದು ಈ ಒಂದು ಘಟನೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಹೀಗೆ ನಾವು ಮನುಷ್ಯರನ್ನ ಮನುಷ್ಯರನ್ನಾಗಿ ಭಾವಿಸದೆ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳು ಅಂತ ನಮ್ಮ ನಡೆ ನುಡಿಯಲ್ಲಿ ತೋರಿಸ್ಬೇಕು. ನಮ್ಮ ನಡೆ ನುಡಿಯಲ್ಲಿ ತೋರಿಸ್ಬೇಕು, ಒಬ್ಬರು ನಡೆಯಲ್ಲಿ ಆಮೇಲೆ ನುಡಿಯಲ್ಲಿ ತೋರಿಸ್ಬೇಕು. ಈ ರೀತಿಯಲ್ಲಿ ಮಾಡು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳಿದಂತೆ, ಮಣ್ಣಿನ ಪ್ರತಿಮೆಯ ಮೂಲಕ ಆತನ ಪೂಜೆ ಸಾಧ್ಯವಾಗುವಾಗ ಮನುಷ್ಯನ ಮೂಲಕ ಸಾಧ್ಯವಿಲ್ಲವೋ ಅಂತನ್ನುವ ಆ ಒಂದು ಮಾತಿಗೆ ಸಾರ್ಥಕತೆ ಸಿಗುತ್ತೆ. ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ, ಒಮ್ಮೆ ವೈಷ್ಣವ ಚರಣ ಹೇಳ್ದ, ಯಾರಿಗೆ ಯಾರ ಮೇಲೆ ಪ್ರೀತಿಯೋ ಅವರು ಆತನನ್ನೇ ತಮ್ಮ ಇಷ್ಟ ಅಂತ ಭಾವಿಸುವುದಾದ್ರೆ ಅವರಿಗೆ ಭಗವಂತನ ಕಡೆಗೆ ಮನಸ್ಸನ್ನು ತಿಳಿಸುವುದು ಬಹಳ ಸುಲಭವಾಗಿ ಬಿಡುತ್ತೆ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಕಾಮಾಪುರದ ಹತ್ತಿರವಿರತಕ್ಕಂತಹ ಶಾಂಬಜಾರಿನ ಕರ್ತಾಭಜ ಎಂಬ ಸಂಪ್ರದಾಯದ ಗಂಡಸರು ಹೆಂಗಸರು ಒಬ್ಬರಿಗೊಬ್ರು ಹೇಳ್ಕೊಡ್ತಾರೆ, ನಿನಗೆ ಯಾರು ಗಂಡ್ರು ಇಷ್ಟ, ನನಗೆ ಆ ವ್ಯಕ್ತಿನ ಕಂಡ್ರೆ ಓಹೋ ಹಾಗಾದ್ರೆ ಆತನೇ ನಿನ್ನ ಇಷ್ಟ ದೈವ ಅಂತ ಅರ್ಚ್ಕೋ ಅಂತ. ಇದನ್ನು ಕೇಳಿದಾಗ ನಾನು ಹೇಳಿದೆ, ನನ್ನದು ಮಾತ್ರ ಈ ವಿಧದ್ದಲ್ಲ, ನನ್ನದು ಮಾತೃಭಾವ ನೋಡ್ರೆ, ಮಾತಲ್ಲೇನೋ ಮಲ್ರು ಆದ್ರೆ ವ್ಯಭಿಚಾರದಲ್ಲಿ ಸಿದ್ಧರು. ಹೆಂಗಸು ನನ್ನನ್ನು ಕೇಳಿದ್ರು, ನಮಗೆ ಮುಕ್ತಿ ದೊರಕುವುದೇ ಅಂತ. ನಾನು ಹೇಳಿದೆ, ಒಬ್ಬನಲ್ಲೇ ಆತ ಭಗವಂತ ಎಂಬ ತೀವ್ರವಾದ ಭಾವ ನಿಷ್ಠೆ ಇರುವುದಾದ್ರೆ ಮಾತ್ರ ಸಾಧ್ಯ. 5 ಮಂದಿ ಪುರುಷರೊಡನೆ ಇದ್ರೆ ಸಾಕ್ಷಾತ್ಕಾರ ದೊರಕಲು ಅಂತ. ದಕ್ಷಿಣ ಭಾರತದ ಜನರಿಗೆ ಈ ಮಾತುಗಳು ಸ್ವಲ್ಪ ಅರ್ಥವಾಗೋದು ಕಷ್ಟವಾಗುತ್ತೆ. ಕರ್ತಾ ಭಜ ಅಂದ್ರೆ ಭಗವಂತನನ್ನೇ ಕರ್ತ ಅಂತ ಮಾಡಿ ಭಾವಿಸಿ ಭಜಿಸುವುದು, ಭಗವಂತನನ್ನೇ ಕರ್ತ ಅಂದ್ರೆ ಕಾರಣಕರ್ತ ಸೃಷ್ಟಿಕರ್ತ ಅಂತ ಭಾವಿಸಿ ಭಜಿಸುವುದು, ಅಂತ ಒಂದು ಗುಂಪು, ಅಂತ ಒಂದು ಸಂಪ್ರದಾಯ. ಇದು ಹೆಚ್ಚು ಕಡಿಮೆ ತಂತ್ರ ಸಾಧಕರ ಗುಂಪೇ. ತಂತ್ರ ಸಾಧಕರು ಅಂತಂದ್ರೆ ಗಂಡು ಹೆಣ್ಣು ಸೇರಿ ಸಾಧನೆ ಮಾಡತಕ್ಕಂತಹದ್ದು. ಅದು ವಿಶಿಷ್ಟವಾದಂತಹ ಸಾಧನೆ. ಕೆಲವರೆಲ್ಲ ಶ್ರೀರಾಮಕೃಷ್ಣ ಯೋಗಾವತಾರ ಶ್ರೀರಾಮಕೃಷ್ಣ ಓದಿ ತಿಳ್ಕೊಂಡಿದ್ದೀರಿ, ತಿಳ್ಕೊಂಡಿರುವ ಅವರು ಅದನ್ನು ಓದಿ ತಿಳ್ಕೊಳ್ಬಹುದು. ಅಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ವೈಷ್ಣವ ಜನರನ್ನ ಮಾತನ್ನ ಉದ್ಧರಿಸಿ ಹೇಳ್ತಾ ಇದ್ದಾರೆ. ವೈಷ್ಣವ ಜನ ಏನ್ ಹೇಳದಂತೆ, ಯಾರಿಗೆ ಯಾರ ಮೇಲೆ ಪ್ರೀತಿಯೋ ಅವರು ಆತನನ್ನೇ ತಮ್ಮ ಇಷ್ಟ, ಇಷ್ಟ ಅಂತಂದ್ರೆ ಇಷ್ಟ ದೈವ. ರಾಮನೋ ಕೃಷ್ಣನೋ ಕಾಳಿಯೋ ಗಣಪತಿಯೋ ಕಾರ್ತಿಕೇಯನೋ ಯಾರಾದರೂ ಸರಿ, ಇಷ್ಟ. ಯಾವ ವ್ಯಕ್ತಿಯನ್ನ ನಾವು ಪ್ರೀತಿಸ್ತೇವೋ ಆ ವ್ಯಕ್ತಿಯೇ ನಮ್ಮ ಇಷ್ಟ ದೈವ ಅಂತ ಭಾವಿಸೋದಾದ್ರೆ ಅವರಿಗೆ ಭಗವಂತನ ಕಡೆಗೆ ಮನಸ್ಸನ್ನ ತಿರುಗಿಸೋದು ಬಹಳ ಸುಲಭವಾಗಿ ಬಿಡುತ್ತೆ ಅಂತ. ಇದನ್ನು ಶ್ರೀರಾಮಕೃಷ್ಣರು ಕೂಡ ಹಲವಾರು ಕಡೆ ಹೇಳುತ್ತಿದ್ದರು. ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಯಾವುದೋ ಒಬ್ಬ ಮನುಷ್ಯನನ್ನ, ಅಥವಾ ಒಬ್ಬ ಸ್ತ್ರೀ ಇನ್ನೊಬ್ಬ ಯಾವುದೋ ಸ್ತ್ರೀಯನ್ನ ಪ್ರೀತಿಸುವಂತಹದ್ದು ಇದೇ ಇರುತ್ತೆ. ಅಥವಾ ಗಂಡ ಹೆಂಡಿರ ಪ್ರೇಮ ಅಲ್ಲಿದ್ದೇ ಇರುತ್ತೆ. ತಾಯಿ ತಂದೆಯರ ಅಥವಾ ತಂದೆ ಮಕ್ಕಳ ಪ್ರೇಮ ಅಲ್ಲಿ ಇದ್ದೇ ಇರುತ್ತೆ. ಈ ಯಾವುದೋ ಒಂದು ಪ್ರೇಮ ಯಾವ್ದಿರುತ್ತೋ ಹಾಗೆ ಪ್ರೇಮಿಸುವಾಗ, ಹಾಗೆ ಪ್ರೀತಿಸುವಾಗ ನಾನು ಒಂದು ನರಪ್ರಾಣಿಯನ್ನ ಪ್ರೀತಿಸ್ತಾ ಇದ್ದೇನೆ ಅಂತನೋ ಭಾವನೆಯಿಂದ ತಂದುಕೊಳ್ತೇನೆ. ಸಾಕ್ಷಾತ್ ಪರಮಾತ್ಮನನ್ನೇ, ನನ್ನ ಇಷ್ಟ ದೈವವನ್ನೇ ನಾನಿಲ್ಲಿ ಕಂಡು ಪ್ರೀತಿಸ್ತಾ ಇದ್ದೇನೆ ಅಂತ ದೃಢವಾಗಿ ಭಾವಿಸುವುದಾದ್ರೆ ಅವನಿಗೆ ಆ ಮೂಲಕವೇ ತನ್ನ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸೋದು ಸಾಧ್ಯವಾಗುತ್ತೆ ಅಂತ ಅವರಿಗೆ ವೈಷ್ಣವಚರಣ ಹೇಳಿದ್ದು. ಅದನ್ನು ಶ್ರೀರಾಮಕೃಷ್ಣ ಉದಾಹರಿಸಿದ್ದು. ಇದೊಂದು ದೊಡ್ಡ ಸೈಕಾಲಜಿ, ಇದೊಂದು ಮಾನಸಿಕ ಅವಸ್ಥೆ. ನಾವು ಯಾರನ್ನು ಪ್ರೀತಿಸ್ತೇವೋ ಅಲ್ಲಿ ನಮ್ಮ ಮನಸ್ಸಿರುತ್ತೆ. ನಾವು ಯಾವುದನ್ನು ಪ್ರೀತಿಸ್ತೇವೋ ಅಲ್ಲಿ ನಮ್ಮ ಮನಸ್ಸಿರುತ್ತೆ. ಇದನ್ನು ನಾನು ವಿದ್ಯಾರ್ಥಿಗೊಂದು ಪತ್ರ, ಅಧ್ಯಯನದಲ್ಲಿ ಏಕಾಗ್ರತೆ ಅನ್ನುವ ಆ ಎರಡು ಪುಸ್ತಕಗಳು ಕೂಡ ವಿಶೇಷವಾಗಿ ಎತ್ತಿ ಬಂದಿದ್ದೇನೆ. ಆ ರಹಸ್ಯವನ್ನು ಹುಡುಗರು ಕೂಡ ಅರಿತುಕೊಳ್ಳಿ ಅಂತ. ಮನಸ್ಸು ದೇವರು ನಿಲ್ಲೋದಿಲ್ಲ, ಮನಸ್ಸು ದೇವರು ನಿಲ್ಲೋದಿಲ್ಲ ಅಂತ ನಮ್ಮ ಕಂಪ್ಲೇಂಟ್ ಸಾಮಾನ್ಯವಾಗಿ ಗೆಲ್ಲುತ್ತು. ಮನಸ್ಸು ನಿಲ್ಲೋದಿಲ್ಲ, ನನ್ನ ಮನಸ್ಸು ನಿಲ್ಲೋದಿಲ್ಲ ಅಂತ ಹೀಗೆ ಹೇಳೋರು ಅಂತ ಕೇಳೋರು. ಹೌದು, ನಾನು ಹೇಳೋದು ಹಾಗಾದ್ರೆ ಬಾಕಿ ಬಿಡೋದು ಅಂತೆಲ್ಲ ಹೇಳ್ತಾ ಇದ್ದೀರಾ, ನೋಡ್ಕೊಂಬಂದಿರ ನೀವು ಎಲ್ಲರ ಮತ್ತೇನು ಅದೇ. ಅದಕ್ಕೆ ಉಪಾಯ ಏನು? ಮನಸ್ಸನ್ನು ನಿಲ್ಲಿಸೋದಕ್ಕೆ ಉಪಾಯ ಏನು? ಯಾವ ವ್ಯಕ್ತಿಯ ಮೇಲೆ ನಮ್ಗೆ ಪ್ರೀತಿ ಇದೆಯೋ ಅಲ್ಲಿ ಭಗವಂತನನ್ನ ಕಂಡು ಅಥವಾ ಇಷ್ಟ ದೇವತೆಯನ್ನು ಕಂಡು ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಅವನನ್ನು ಮನುಷ್ಯ ಅಂತ ಭಾವಿಸೋದಲ್ಲ, ಅವನನ್ನು ದೇವರು ಅಂತಲೇ ಭಾವಿಸೋದು. ಅವನು ನಾವು ಕೊಟ್ಟದ್ದನ್ನು ತೆಗೆದುಕೊಂಡಾಗ ಆಹ್ ಪರಮಾತ್ಮ ಹೇಗೆ ಅದನ್ನು ಸ್ವೀಕರಿಸಿದ್ದ. ನಾವು ಕೊಟ್ಟಂತಹ ವಸ್ತು ಅವನಿಗೆ ಸಂತೋಷವಾಗಿ ಅವನೇನಾದ್ರು ನಕ್ಕರೆ ಆ ಪರಮಾತ್ಮ ಹೇಗೆ ನಕ್ಕ ಸಂತೋಷಪಟ್ಟ. ಅವನೇನಾದ್ರೂ ತಲೆ ಆಡಿಸಿದ್ರೆ ಇವನು ಪರಮಾತ್ಮ ಹೇಗೆ ತಲೆ ಆಡಿಸಿ ಅದನ್ನು ಸ್ವೀಕರಿಸಿದ. ಇನ್ನಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು ಅಂತ ಹೇಳ್ತಕ್ಕಂತಹ ಲವಲವಿಕೆ ಹುಟ್ಟಬೇಕು. ಅವನು ಮಾಡ್ತಾ ಆಗಬೇಕು. ಆ ಭಾವನೆಯನ್ನು ಮಾಡ್ತಿರುವಾಗ ಎದುರುಗಡೆಗೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಪರಮಾತ್ಮ ಕೂಡ ಜಾಗೃತವಾಗಿ ನಿಮಗೆ ಪರಮಾತ್ಮನೇ ಅನುಗ್ರಹ ಮಾಡಿದ್ರು ಮಾಡಬಹುದು. ಆದರೆ ಕೆಲವೊಮ್ಮೆ ಆ ಮನುಷ್ಯ ಇದ್ದಾರಲ್ಲ, ಆ ಮನುಷ್ಯ ಮಾತ್ರ ಮನುಷ್ಯನಾಗೇ ಉಳಿದಿರ್ತಾನೆ. ಇವನೇನೋ ದೇವರು ದೇವರು ಅಂತಾರೆ ಪ್ರೀತಿಯಿಂದ ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಅವನು ಇನ್ನಷ್ಟು ಮಾಡಿ ಅಂತ ದುರುಪಯೋಗ ಪಡಿಸ್ಕೊಳ್ಬಹುದು, ದುರುಪಯೋಗ ಪಡಿಸ್ಕೊಳ್ಬಹುದು. ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು, ಅವನಿಂದ ಕೆಲಸ ಮಾಡಿಸ್ಕೊಳ್ಬಹುದು, ಹೆಚ್ಚು ಕೆಲಸ ಮಾಡಿಸ್ಕೊಳ್ಬಹುದು. ಆಗ ಮಾಡಬೇಕು, ಆಗ ಏನು ಮಾಡಬೇಕು? ಆಹಾ, ನನ್ನ ಭಗವಂತ ಎಷ್ಟು ನನಗೆ ಕಂಪ್ಲೀಟ್ ಆಗಿ ಇನ್ನಷ್ಟು ಮತ್ತಷ್ಟು ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಮಾಡ್ಬೇಕು. ನೀವು ಮಾಡ್ಲಿಲ್ವೋ ಓಹೋ ನಾನೇನೋ ನಿಮ್ಗೆ ಉಪಚಾರ ಉಪಚಾರ ಅಂತ ಬಿಟ್ಟು ಕುರ್ಚಿ ಹಾಕಿ ಕೂರಿಸಿದ್ರೆ ಆ ಕುರ್ಚಿ ಕೂಡ ಇದ್ದಿಂದ ಹಾಕ್ತಾ ಇದ್ದಲ್ಲ ಏನ್ ಜೋಡಿ ಅಂತ ನೀವೇನಾದ್ರೂ ಭಾವಿಸೋದ್ರೆ ನೀವು ಮಾಡ್ತೇವೆ. ಭಗವಂತಿಗೆ ಆಗೋದಿಲ್ಲ, ನೀವು ಲೆಕ್ಕಾಚಾರದಿಂದ ಮಾಡ್ತಾ ಇದ್ದೀನಿ. ಆ ಭಗವಂತ ವರ ಕೊಡೋದು ಬಿಟ್ಟು ಈ ತರ ಕೇಟ್ಲೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಆ ಭಗವತ್ ಸಂಬಂಧ ಹೊರತೋಗ್ಬಿಡುತ್ತೆ. ಅದರಿಂದ ಒತ್ತ ಕೊಟ್ಟರು ಕೂಡ ಅದೇ ಕಾಲಕ್ಕೆ ಮುಂದೆ ಮುದ್ದು ಮಾಡಬೇಕು. ಯಾವ ಕಾಲದಿಂದ ಆ ನಮ್ಮ ಭಗವಂತ ಒತ್ತ ಕೊಟ್ಟಿದ್ದಾನೋ ಒದ್ದಿದ್ದಾನೋ ಅದೇ ಕಾಲಕ್ಕೆ ಮುದ್ದು ಮಾಡಬೇಕು. ಇದೇನು ಬರೀ ಮಾತಲ್ಲ, ಸಾಕ್ಷಾತ್ ವಿಷ್ಣು ಪುರಾಣದಲ್ಲಿ ಬರುತ್ತಲ್ಲ, ಆ ಪ್ರಭು ಮಹರ್ಷಿ ಹೋಗಿ ಎದೆ ಮೇಲೆ ಮತ ನೋಡಿ ತಕ್ಷಣ ಆ ವಿಷ್ಣು ಎದ್ದು ಆ ಋಷಿಗಳ ಕಾಲ ಪ್ರಭು ಋಷಿಗಳ ಕಾಲನ್ನ ತಿಕ್ಕು ಮಾಡ, ನನ್ನ ಈ ಪಾಷಾಣ ಎದೆಯ ಮೇಲೆ ತಾವು ಕಾಲಿಟ್ಟು ಎಷ್ಟು ನೋವಾಗಿರ್ಬೋದೋ ಏನೋ ಅಂತ ಚಿಕ್ಕದು ಶುರು ಮಾಡಿದಂತೆ. ಬಾಲಕ ಸಂಘ ಬಾಲಕ ಸಂಘ ಅಂತ ಒಂದು ಪುಸ್ತಕ ನಾನು ಬರೆದಿದ್ದೇನೆ, ಅದರಲ್ಲೊಂದು ವಾಕ್ಯ ಹಾಕಿದ್ದೀನಿ ನಾನು. ಬಾಲಕ ಸಂಘ ಅಂತ ಯಾರು ಮಾಡೋದಕ್ಕೆ ಇಷ್ಟಪಡ್ತಾರೋ ಆ ಬಾಲಕರಿಗೆ ನೀವು ಬಗೆ ಬಗೆಯ ಉಪಚಾರಗಳನ್ನು ಮಾಡಬೇಕಾಗುತ್ತೆ, ತರಗತಿಗಳು ತೆಗೆದುಕೊಳ್ಬೇಕಾಗುತ್ತೆ, ಅವರ ಸರ್ವತೋಮುಖ ಪ್ರಗತಿಗಾಗಿ ಸಮಪ್ರಯತ್ನವನ್ನು ಮಾಡ್ತಾ ಇರಬೇಕಾಗತ್ತೆ. ಅಷ್ಟು ಪ್ರಯೋಜನವನ್ನು ನಿಮ್ಮಿಂದ ಪಡೆದು ಕೂಡ ಅವನು ಒಬ್ಬ ಹುಡುಗ ನಿಮ್ಮ ಎದೆ ಮೇಲೆ ಒದಿಬೋದು, ಒದ್ರೂ ಕೂಡ ಅದೇ ಕಾಲದ ಮುದ್ದು ಮಾಡಬೇಕು ನೀವು. ಹಾಗಿದ್ರೆ ಮಾತ್ರ ನೀವು ಬಾಲಸಂಘವನ್ನು ನಡೆಸುವುದು ಸಮರ್ಥರಾಗುತ್ತೀರಿ. ಭಗವತ್ ಪ್ರೇಮ ಅಂತಿರ್ತಕ್ಕಂಥದ್ದು ಅದು ಅನಂತವಾದ್ದು, ಅದರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಳ್ಬೇಕಾಗುತ್ತೆ. ಮರು ಮಾತಿಲ್ಲದೆ ಯಾರಂತಾದ್ರೂ ನಮ್ಮ ಭಗವಂತ ಈ ಥರ ಮಾಡಿ ಅಂತ ದೂರಿದ್ರು ಅಲ್ಲಿಗೆ ಅವನು ಲೆಕ್ಕಾಚಾರ ಆಗ್ತಾನೆ, ಒಳಗಡೆ ಇರ್ತಕ್ಕಂಥ ಭಗವಂತ ಇಷ್ಟೇ ನನಗೆ ಭಕ್ತಿ ಅಂತ. ಅದನ್ನೇ ಶಂಕರಾಚಾರ್ಯರು ತಿತಿಕ್ಷೆ ತಿತಿಕ್ಷೆ ಎಂತಕ್ಕಂತಹ ಶಬ್ದಕ್ಕೆ ನಿರ್ವಚನ ಕೊಡ್ತಾರೆ. ಎಂತ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ಅರಿಗತ್ಯತೆ. ಪರಮಾದ್ಭುತವಾದಂತಹ ತಿತಿಕ್ಷೆ ಅಂತಂದ್ರೆ ಸಾವೆ ಸಹನೆ ಸಹನೆ ಅಂತ ಸಹನೆ ಇರಬೇಕಾಗುತ್ತೆ ಆ ಪರಮಾತ್ಮ ಆರಾಧನೆಯ ಸಂದರ್ಭದಲ್ಲಿ. ಅಂತೂ ನಾವು ಪ್ರೀತಿಸಿದಂತಹ ವ್ಯಕ್ತಿಯನ್ನ ಸಾಕ್ಷಾತ್ ಪರಮಾತ್ಮ ಅಂತ ಪ್ರೀತಿಸಿ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ನಮ್ಮ ವೈಯಕ್ತಿಕ ಸುಖವನ್ನು ಕೂಡ ಬದಿಗೊತ್ತಿ ಅವನ ಆರಾಧನೆಯನ್ನು ಮಾಡಿದಾಗ ತನ್ನ ಮೂಲಕ ನಮಗೆ ಸಾಕ್ಷಾತ್ಕಾರವಾಗಲು ಸಿದ್ಧ ಅಂತ ಪರಮಾತ್ಮ. ಬಳಿಕ ಶ್ರೀರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕಾಮಾರ್ಥಾತ್ರ ಇರತಕ್ಕಂಥ ಶ್ಯಾಮ್ ಬಜಾರ್ನ ಕರ್ತಾ ಬಜಾರ್ ಎಂಬ ಸಂಪ್ರದಾಯದ ಗಂಡಸು ಹೆಂಗಸು ಒಬ್ಬರಿಗೊಬ್ಬರು ಹೇಳ್ಕೊಳ್ತಾರಂತೆ. ಏನದು ನಿನಗೆ ಯಾರು ಕಂಡು ಇಷ್ಟ ಅಂತ ಆ ವ್ಯಕ್ತಿನ ಕಂಡ್ರೆ, ಹಾಗಾದ್ರೆ ಆತನೇ ನಿನ್ನ ಇಷ್ಟ ದೇವತೆ ಅಂತ ಭಾವಿಸಿ ಅರಿತುಕೋ ಅಂತ. ಇದನ್ನು ಕೇಳಿದಾಗ ನಾನು ಹೇಳಿದೆ, ನನ್ನದು ಮಾತ್ರ ಈ ವಿಧದ್ದಲ್ಲ, ನನ್ನದು ಮಾತೃಭಾವ. ಬಂಗಾಳದಲ್ಲಿ ಈ ತಂತ್ರಸಾಧನೆ ಅಂತಿರ್ತಕ್ಕಂಥದ್ದು ಅತ್ಯಂತ ಕೀಳುಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ನನ್ನದು ಮಾತೃಭಾವ ಅಂತ. ಬಳಿಕ ಹೇಳ್ತಾರೆ, ನೋಡಿದೆ ಅವರೆಲ್ಲ ಆಡ್ತಕ್ಕಂಥ ಮಾತು, ಎಲ್ಲರೂ ಇಷ್ಟ ದೇವತೆ ಅಂತಿರ್ತಕ್ಕಂತಹ ಎಲ್ಲರೂ ಇಷ್ಟ ದೇವತೆಯನ್ನು ಕಂಡು ಸೇವೆ ಮಾಡಬೇಕು ಅಂತ ಅನ್ನೋದನ್ನೇನೋ ಬಾಯಿನಲ್ಲಿ ಹೇಳ್ತಾ ಇದ್ದಾರೆ, ಮಾತಲ್ಲೇನೋ ಮಲ್ರು, ಆದರೆ ವ್ಯಭಿಚಾರದಲ್ಲಿ ಸಿದ್ಧರು ಅಂತ. ಆ ಒಂದು ಮಾತಿನಲ್ಲಿ ಬಂಗಾಳ ಯಾವ ಸ್ಥಿತಿಯಲ್ಲಿದೆ ಅಂತ ಅನ್ನೋದನ್ನೆಲ್ಲ ನಾವು ಉಳಿಸ್ಕೋಬಹುದು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಕೆಲವು ಹೆಂಗಸರು ನನ್ನ ಕೇಳಿದ್ರು ನಮಗೆ ಮುಕ್ತಿ ದೊರಕುವುದೇ ಅಂತ. ಅಂದ್ರೆ ಈ ಕರ್ತಾಭಜ ಸಂಪ್ರದಾಯದ ಹೆಂಗಸರು ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆಗ ನಾನು ತಿಳಿಸಿದೆ, ಬಾಬುನವರೇ ಆತ ಭಗವಂತ ಅಂತಿರತಕ್ಕಂತಹ ತೀವ್ರವಾದ ನಿಷ್ಠೆ ಇರೋದಾದ್ರೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಐದು ಮಂದಿ ಪುರುಷರನ್ನ ಇದ್ರೆ ದೊರಕದು ಅಂತ ಅಂದ್ಬಿಟ್ರು. ಐದು ಮಂದಿ ಪುರುಷರು ಅನ್ನೋ ಶಬ್ದವನ್ನು ಯಾಕೆ ಉಪಯೋಗಿಸಿದ್ರು ಅನ್ನೋದು ಕಷ್ಟ ಹೇಳೋದು, ಸುಮ್ಮನೆ ಮಾತಿನ ಸಂದರ್ಭದಲ್ಲಿ ಹೇಳಬೇಕು ಅಂತ ಕಾಣುತ್ತೆ. ಮತ್ತೆ ಮತ್ತೆ ಇದ್ದಾಳೆ ನಮ್ಮ ದ್ರೌಪದಿ ಇದ್ದಾಳೆ, ಅವಳು 5 ಗಂಟೆ ಇದ್ರು ಕೂಡ ಪ್ರಾತಸ್ಮರಣೀಯರಾದಂತಹ ಹೆಂಗಸಾಗಿ ಇದ್ದಾಳೆ. ಆ ಕಥೆ ಬೇರೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏಕನಿಷ್ಠೆಯನ್ನು ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಾರೆ. ಈಗ ರಾಮಚಂದ್ರ ದತ್ತ ಮಾತನ ಬೇರೆ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅದೇ ಮಾತಿಗೆ ಸಂಬಂಧಪಟ್ಟಂತೆ ಕೇದಾರ್ ಬಾಬು ಈಚೆಗೊಮ್ಮೆ ಕರ್ತಾ ಬಜಾರ್ ಅವರ ಸ್ಥಳಕ್ಕೆ ಹೋಗಿದ್ದಾನ ಅಂತ ಕೇಳಿದ್ದೇವೆ. ಯಾಕಂದ್ರೆ ಆತ ಅನೇಕ ಹೂವುಗಳಿಂದ ಮಧುವನ್ನು ಶೇಖರಿಸ್ತಾ ಇದ್ದಾನೆ. ಆ ಸಂಪ್ರದಾಯದಲ್ಲೂ ಇರ್ತಕ್ಕಂತಹ ಒಳ್ಳೆಯ ಅಂಶವನ್ನ ಶೇಖರಿಸ್ತಾ ಇದ್ದಾನೆ, ಈ ಸಂಪ್ರದಾಯದಲ್ಲೂ ಇರ್ತಕ್ಕಂತಹ ಒಳ್ಳೆಯ ಅಂಶವನ್ನ ಶೇಖರಿಸ್ತಾ ಇದ್ದಾನೆ. ಅಂತರ್ವ ಅರ್ಥದಲ್ಲಿ ಮಧುವನ್ನ ಶೇಖರಣೆ ಮಾಡ್ತಾ ಇದ್ದಾನೆ ಹಲವು ಹೂವುಗಳಿಂದ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ ತನ್ನ ಇಷ್ಟದೇವನೇ ಭಗವಂತ, ತನ್ನ ಇಷ್ಟದೇವನೇ ಭಗವಂತ ಎಂಬುದಾಗಿ ಭಕ್ತ 100ಕ್ಕೆ 100 ಭಾಗ ನಂಬುವುದಾದರೆ ಆದರೆ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತೆ, ದರ್ಶನ ದೊರೆಯುತ್ತೆ. ನೋಡಿ ಈ ಮಾತನ್ನ ನಾವೆಷ್ಟು ಮನನ ಮಾಡಬೇಕಾಗುತ್ತೆ. ಸರಳವಾದ ಮಾತಾದ್ರಿಂದ ನಾವು ಏನೋ ಸುಮ್ಮನೆ ಹರವಾಳ ಮಾತಾಡಿದಾಗ ಈಗ ಒಂದು ಮಾತು ತಿಳ್ಕೊಂಡ್ಬಿಟ್ಬಿಟ್ಟಿ. ಸಾಕ್ಷಾತ್ಕಾರದಿಂದ ಏನಪ್ಪ ಅಂತಂದ್ರೆ ಇಷ್ಟ ದೇವನನ್ನು ಭಗವಂತ ಅಂತ ಭಾವಿಸ್ಬೇಕಂತೆ. ಇಷ್ಟ ದೇವತ ಅಂದ್ರೆ ರಾಮ, ಅವನೊಬ್ಬ ಇಷ್ಟ ದೇವತೆ ಕೃಷ್ಣ, ಅವನೊಬ್ಬ ಇಷ್ಟ ದೇವತೆ ಅವನನ್ನು ಭಗವಂತ ಅಂತ ಭಾವಿಸುತ್ತೆ ಅಂತ ಬಂತು. ನಾವು ಭಗವಂತ ಅಂತ ಅಲ್ಲಿ ಭಾವಿಸ್ತಾ ಇದ್ದೀವಲ್ಲ ಅಂತ ಕೇಳಿದ್ರೆ ಆ ಭಗವಂತನ ಲಕ್ಷಣವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅವನು ಸರ್ವವ್ಯಾಪಿ, ಅವನು ಸರ್ವಜ್ಞ, ಅವನು ಪರಮ ಕರುಣಾಮಯ, ಅವನು ಸರ್ವಶಕ್ತ. ಹೀಗೆ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರ್ತಕ್ಕಂಥವನು ಅವನು ಭಗವಂತ. ಕೇವಲ ರಾಮ ಅಂತ ಹೇಳಿದ್ರೆ ಅಯ್ಯೋ ಸೀತೆಗೋಸ್ಕರ ಅಂತ ಅವನು ಅವನು ಹುಟ್ಟ ಬೆಳೆದ ಸತ್ತ ಇತ್ಯಾದಿ ಸಂಕುಚಿತ ಭಾವ ಬರೋದಕ್ಕೆ ಸಾಧ್ಯವಿದೆ. ಆ ಬಗ್ಗೆ ಸಂಕುಚಿತ ದೃಷ್ಟಿ ಇತ್ತು ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಂತ ಶ್ರೀರಾಮಕೃಷ್ಣ ತಾತ್ಪರ್ಯ. ಇದೆಲ್ಲ ಬಹಳ ಸೂಕ್ಷ್ಮವಾದಂತಹ ಅಂಶ. ಇದನ್ನು ನಾವು ಬರುತ್ತೇನೆ ಯಾರು ಅದಕ್ಕೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇನೆ. ಇಂತಿಂತ ಋಷಿಗಳೆಲ್ಲ ಇವೆ, ಇಂತಿಂತ ಜೀವನವನ್ನು ಶ್ರೀರಾಮಕೃಷ್ಣ ನಡೆಸಿದ್ದಾರೆ, ಶ್ರೀಮಾತೆ ಶಾರದಾ ದೇವಿಯವರು ನಡೆಸಿದ್ದಾರೆ, ಸಾಧು ಸಂತರು ನಡೆಸಿದ್ದಾರೆ. ಅದೇ ನಮ್ಮ ಅವಸ್ಥೆ, ಅದೇ ಲೌಕಿಕ ಜೀವನದಲ್ಲಿ ನಮ್ಮ ಅವಸ್ಥೆ ಅಂತಿರ್ತಕ್ಕಂಥ ಮಾತು ನಾನು ಆಡ್ತಾ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಅವಸ್ಥೆ ಯಾವ ಉಂಟ ಮಟ್ಟವನ್ನು ಹೇಗಿದೆ ಅನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಂಡಾಗ ನಾವು ತುಂಬಾ ದುಃಖ ಪಡಬೇಕಾದಂತಹ ಕಾರಣ ಏನು? ಯಾಕೆ ಆ ಒಂದು ಉನ್ನತವಾದ ಸ್ಥಿತಿಗೆ ಏರ್ತಾ ಇಲ್ಲ ನಾವು? ಎಲ್ಲ ನಮ್ಮ ಸಂಕುಚಿತತೆಗಳಿಂದ ಸ್ವಾರ್ಥತೆಗಳಿಂದ ವಿಮುಕ್ತರಾಗಿ ಆ ವಿಶ್ವಮಾನವ ಸ್ಥಿತಿ ಮಾತಾಡ್ತಕ್ಕಂಥ ನಮ್ಮ ಹೃದಯದೊಳಕ್ಕೆ ಯಾಕೆ ವಿಕಸಿತವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳಿದಂತ ಈ ಒಂದು ಮೂಲಭೂತವಾದಂತಹ ಅಂಶವನ್ನ ನಾವು ಗ್ರಹಿಸೋದಕ್ಕೆ ಅಸಮರ್ಥರಾಗಿದ್ದೇವೆ. ಇಷ್ಟದೇವ ಭಗವಂತ ಅಂತ ಹೇಳಿದ್ರೆ ಅದು ಪೂಜ್ಯ ಸ್ವಾಮಿ ಯತೀಶ್ವರಾಂಜವನ್ನು ನಾನು ಪ್ರಥಮ ಬಾರಿ ಭೇಟಿಯಾದಾಗ ನಿನಗೇನು ಬೇಕು ಅಂತ ಹೇಳಿದ್ರು. ನನಗೆ ಗುರು ಮಹಾರಾಜರು ಬೇಕು, ಅವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ನನ್ನ ಬಾಲ ಭಾಷೆಯಲ್ಲಿ ಹಾಗೆ. ಬಾಲ ಅಂತಂದ್ರೆ ಅತ್ಯಂತ ಬಾಲಕನೇ, ಮುಗ್ಧ ಬಾಲಕ ಅಲ್ಲ, ಮದ್ದು ಬಾಲಕ. ಆದ್ರಿಂದ ನಾನು ಆತರ ಏನು ಕೇಳಿದೆ, ಶ್ರೀರಾಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ತಕ್ಷಣ ಶ್ರೀರಾಮಿಷ್ಟು ಆಗಲಿ, ಮಂತ್ರೋಪದೇಶ ಕೊಡ್ತೀನಿ ನಿಮಗೆ, ಜಪ ಮಾಡು, ಸಾಕ್ಷಾತ್ಕಾರ ಆಗುತ್ತೆ ಅಂತ ಈ ರೀತಿ ಇರಲಿಲ್ಲ. ಕುರ್ಚಿನ ಕೂತ್ಕೊಂಡಿದ್ರು, ಮುಂದೆ ಸೇರಿದೆ, ಹೀಗೆ ಬೇಯಿಟ್ಕೊಂಡಿದ್ರು. ತಕ್ಷಣ ಭಾವಸ್ಥರಾಗಿ ನೋಡು, ಶ್ರೀರಾಮಕೃಷ್ಣ ಅಂದ್ರೆ ಅವರು ಅನಂತ, ಅವರು ಸಚಿದಾನಂದ, ಅವರು ಸರ್ವಾಂತರ್ಯಾಮಿ, ಅವರು ಎಲ್ಲರಲ್ಲೂ ಇದ್ದಾನೆ, ಅವರು ಅವರೇ ಇನ್ನೊಂದಿಗೂ ಇದ್ದಾನೆ. ಈ ರೀತಿಯಲ್ಲಿ ಅವರು ಅನಂತ ಶಕ್ತಿ, ಅನಂತ ಚೈತನ್ಯ ಅಂತ ಭಾವಸ್ಥರಾಗಿ ಹೇಳ್ತಾ ಬಂದರು. ಹೇಳುವಾಗ ನಾನು ಶ್ರೀರಾಮಕೃಷ್ಣ ಬಗ್ಗೆ ಏನೇನು ಕಲ್ಪನೆಗಳನ್ನ ಇಟ್ಕೊಂಡಿದ್ದೋ ಅದೆಲ್ಲ ಚೂರು ಚೂರಾಗಿ ಸುಮ್ಮನೆ ಬೆಪ್ಪಾಗಿ ಕುಳಿತು ಬಿಟ್ಟೆ. ಯತೀಶ್ವರಾಜವರು ಮಾತ್ರ ಅದನ್ನು ಕಂಬಿನ ನೀರಿಗೆ ಭಾವದಿಂದ ಕೆಳಗೊಟ್ರು. ಹೇಗೆ ಹೇಗೆ ಹುಡುಗ ಇವನು ಇದಕ್ಕಿದ್ದಂತೆ ಬಂದು ರಾಮಕೃಷ್ಣ ಸಾಕ್ಷಾತ್ಕಾರ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಏನಿದೆ ಶಿವಗಾನ್ ತಿಳ್ಕೊಂಡ್ಯಾ, ಜೀ ಸಾಧನೆ ಮಾಡಿ ಕಾಲಕಾಲಕ್ಕೆ ಈ ರೀತಿಯಲ್ಲಿ ಯಾವ ಧ್ವನಿಯೂ ಇಲ್ಲ ಅವರು. ಬದಲಾಗಿ ಶ್ರೀರಾಮಕೃಷ್ಣರು ಯಾರು ಅಂತ ಹೇಳ್ತಕ್ಕಂತ ಅದನ್ನ ಭಾವಭರಿತರಾಗಿ ಹೇಳ್ತಾ ಅಲ್ಲೊಂದು ಜೀವಿವಾದ ವಾತಾವರಣವನ್ನೇ ಸೃಷ್ಟಿ ಮಾಡಿ ಸೃಷ್ಟಿ ಆಯ್ತು. ಶ್ರೀರಾಮಕೃಷ್ಣ ಯಾರಿಗೆ ಇಷ್ಟವನು, ಅವನು ಯಾವ ರೀತಿಯಲ್ಲಿ ಭಗವಂತ, ಯತಿ ಶಿವಾಜಿ ಮಹಾರಾಜರು ಹೇಳಿದಂತೆ ಈ ರೀತಿಯಲ್ಲಿ ಆತ ಭಗವಂತ. ಈ ಭಾವದಿಂದ ಅವನನ್ನ ಗ್ರಹಿಸ್ಬೇಕು, ಅವನ್ನ ಸ್ವೀಕರಿಸ್ಬೇಕು, ಅವನನ್ನ ಭಾವಿಸ್ಬೇಕು. ಮತ್ತು ಆಗ ಮಾತ್ರವೇ ನಮಗೆ ಸಾಕ್ಷಾತ್ಕಾರ ಸುಲಭ ಅಂತ ಅನ್ನೋದು ಶ್ರೀ ರಾಮಕೃಷ್ಣರ ಈ ಮಾತ್ರ ಭಾವ. ಬರೀ ಕರೆಕ್ಟರೆ ಇನ್ನೂ ಸಾರಸ್ವಾಗಿದೆ. ಇದು ಹಿಂದಿನ ಕಾಲದವರೆಗೆ ಭಗವಂತನಲ್ಲಿ ಶ್ರದ್ಧೆ ಬಹಳ ಅಧಿಕವಾಗಿತ್ತು. ಹರಧಾರಿಯ ತಂದೆಯ ಶ್ರದ್ಧೆ ಎಷ್ಟು ಅದ್ಭುತವಾದದ್ದು ಅಂತ. ಒಮ್ಮೆ ಆತ ತನ್ನ ಮಗಳ ಮನೆಗೆ ಹೋಗ್ತಿದ್ದ. ದಾರಿಯಲ್ಲಿ ಬಹಳ ಸುಂದರವಾದ ಹೂವುಗಳು ಮತ್ತು ಬೆಂಗುಪತ್ರೆ ಇರುವುದನ್ನು ಕಂಡು ದೇವರ ಪೂಜೆಗಾಗಿ ಅದನ್ನು ಬೈದು ಐದಾರು ಮತ್ತೆ ಹಿಂತಿರುಗಿ ಬಂದು ತನ್ನ ಮನೆಯನ್ನ ಸೇರಿ ತನ್ನ ಇಷ್ಟ ದೇವತೆಯನ್ನು ಪೂಜೆ ಮಾಡಿ ನಾನು ಹೇಳ್ತಾರೆ ಶ್ರೀರಾಮಕೃಷ್ಣ ಹಲದಾರಿಯೇ ಹಲದಾರಿಯೇ ಹೇಳ್ತಕ್ಕಂಥ ತಂದೆಯ ಶ್ರದ್ಧೆಯನ್ನು ಕೊಂಡಾಡಿದ್ರು ಈ ಮಾತಿನ ಮೂಲಕ. ಸ್ವತಃ ಶ್ರೀರಾಮಕೃಷ್ಣರ ತಂದೆಯಾದಂತಹ ಶ್ರೀರಾಮ ಚಂದ್ರೋಪಾಧ್ಯಾಯ ತನ್ನ ಸೋದರಿಯವರಿಗೆ ಬಹಳ ದೂರದಲ್ಲಿರ್ತಕ್ಕಂತಹ ಸೋದರಿಯವರಿಗೆ ಹೋಗ್ತಾ ಇದ್ರೆ ನಡುದಾರಿಯಲ್ಲಿ ಬಿಂಗುವ ವೃಕ್ಷ ಸಿಗುದು ಒಳ್ಳೆ ಬಿಳಿ ಹಂತದಿಂದ ಕೂಡಿದಂತಹ ಬಿಂಗುವ ಹರಿಗಳನ್ನ ಕಂಡು ಆ ತಂಗಿಯ ಮನೆ ಹೋಗ್ತಕ್ಕಂತಹ ವಿಚಾರವನ್ನೇ ಒದಗಿಟ್ಟು ಆ ಬೇರುವನ್ನು ನಂಬು ಮೊದಷ್ಟು ಇಟ್ಕೊಂಡು ಬಂದು ತಮ್ಮ ಕುಲದೇವತೆಯನ್ನ ಮನಃಪೂರ್ವಕವಾಗಿ ಪೂಜೆ ಮಾಡಿ ಆಗ ಮರುದಿನ ಹೊರತಂದ್ರು ತಂಗಿಯ ಮನೆಗೆ. ಶ್ರದ್ಧೆಯನ್ನ ತಿಳಿಸಿಕೊಡೋದಕ್ಕೋಸ್ಕರ ಶ್ರೀರಾಮ ಶ್ರೀ ಗರ್ಣೆ ಹೇಳಿದ್ರು. ಬಳಿಕ ಮುಂದಿಸ್ತಾರೆ, ಒಮ್ಮೆ ರಾಮಾಯಣ ನಾಟಕ ನಡೀತಾ ಇತ್ತು. ಕೈಕೆ ರಾಮನನ್ನ ವನವಾಸಕ್ಕೆ ತೆರಳುವಂತೆ ಹೇಳ್ತಾ ಇದ್ದಾಳೆ. ನಾಟಕ ನೋಡಲು ಹೋಗಿದ್ದಂತಹ ಹಲಧಾರಿಯ ತಂದೆ ಅದನ್ನು ನೋಡ್ತಾ ಇದ್ದವನು ಒಮ್ಮೆಗೆ ಎದ್ದರಿಂದ ಯಾರ ಕೈಕೆಯ ಪಾಠನ್ನ ಒಯ್ದಿದ್ನೋ ಆತನ ಹತ್ತಿರಕ್ಕೆ ಹೋಗಿ ಯಾರ ಪಾಪಿ ಅಂತ ಹೇಳಿ ಪಂಚಿನಿಂದ ಆತನ ಮುಖವನ್ನೇ ತುಳಿದುಕೊಂಡಿದ್ದ. ಆತ ಸ್ನಾನ ಮಾಡಿ ನಂತರ ನೀರನ್ನು ಬಿಟ್ಟುಕೊಂಡು ರಕ್ತವರ್ಣಂ ಚತುರ್ಮುಖಂ ಎಂದಿವೆ ಮೊದಲಾದ ಮಂತ್ರಗಳನ್ನು ಬಳಸಿ ಧ್ಯಾನ ಮಾಡ್ತಾ ಇದ್ದಾಗ ಅವನ ಕಣ್ಣು ನೀರಿನಿಂದ ತುಂಬಿಕೊಂಡು ಬಿಟ್ಟಿತ್ತು. ನಾಟಕ ನೋಡ್ತಾ ಇದ್ದಂತಹ ಹಲದಾರಿಯ ತಂದೆ ಕೈಕೆಯ ಮೇಲೆ ಅಂದ್ರೆ ಕೈಕೆಯ ಪಾತ್ರವನ್ನು ವಹಿಸಿದವನ ಮೇಲೆ ಕೋಪದಾಡಿ ಪಂಜಿನಿಂದ ಅವನ ಮುಖವನ್ನು ಸುಳಿಸಿಕೊಂಡಂತೆ ನಾಟಕ ನೋಡೋದಕ್ಕೂ ಪಂಜು ಅಲ್ಲೇ ಇರ್ತಕ್ಕಂತಹ ಪಂಜು ಪಂಜು ಅಂತಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಪಟ್ಟಣದಲ್ಲಿ ಟಾರ್ಚ್ ಅಂತಂದ್ರೆ ಬ್ಯಾಟ್ರಿ ಟಾರ್ಚ್ ಅಂತ ಆಗ್ಬಿಡ್ತೀವಿ. ಪಂಜು ಅಂತಂದ್ರೆ ಒಂದು ಇಡೀ ಅದು ಬಟ್ಟೆ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಅದಕ್ಕೆ ಬೆಂಕಿಯಿಂದ ಉರಿಸ್ತಿರುತ್ತಾರೆ. ಅದು ಬೆಳೆದ ರೀತಿ ಉರಿಸ್ತಾ ಇದ್ರೆ ಆ ಬೆಳಕಿನಿಂದ ನಾಟಕ ನಡೀಬೇಕಾಗಿದೆ. ಆಗಿನ ಕಾಲದಲ್ಲಿ ಹಾಗೆ ಆ ಪಂಜು ನಡೆದು ಸುಲಭ ಮಾಡುತ್ತಾರೆ. ಕೈಕೇಯಿಯ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಒಬ್ಬ ಮನುಷ್ಯ, ಅವನೇನೋ ನಾಟಕ ಮಾಡಬೇಕಾಗಿದೆ ಮಾಡ್ತಾ ಇದ್ದ ಘಟನೆ ಅಂತ ತಿಳಿದೇನೆ ಅಥವಾ ತಿಳಿದು ಸಾಧ್ಯವಿಲ್ಲದೇನೆ. ಆ ಒಂದು ಬಗ್ಗೆ ತಾದಾತ್ಮ್ಯ, ರಾಮನ ಮೇಲಿನ ಇಷ್ಟ, ರಾಮನ ಮೇಲಿನ ಪ್ರೀತಿ, ಅದರ ಪರಿಣಾಮವಾಗಿ ಆ ಕೈಕೆಯ ಪಾದಧಾರಿಯನ್ನ ಸುಳಿದುಕೊಳ್ತಕ್ಕಂಥದ್ದು ಬಹಳ ಸಹಸ್ಯವಾಗಿದೆ. ಈ ಒಂದು ಮಾತು ನಾವು ಕೂಡ ಕಸದೇ ದಾದಾಂತ್ಯ ಹೊಂದ್ಬಿಡ್ತೇವೆ. ಈ ಲೋಕ ಆಗಿರ್ತಕ್ಕಂಥದ್ದು, ಈ ಜನ ಆಗಿರ್ತಕ್ಕಂಥದ್ದು, ಇದೆಲ್ಲ ಒಂದು ದೊಡ್ಡ ನಾಟಕ. ಇಡೀ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಒಂದು ರಂಗಭೂಮಿ. ಅದರ ಮೇಲೆ ನಾವೆಲ್ಲ ಬಗೆ ಬಗೆಯ ಪಾತ್ರಧಾರಿಗಳು, ಪುರುಷ ಪಾತ್ರಧಾರಿಗಳು, ಸ್ತ್ರೀ ಪಾತ್ರಧಾರಿಗಳು, ಮುದುಕ ಪಾತ್ರಧಾರಿಗಳು, ಯುವಕ ಪಾತ್ರಧಾರಿಗಳು, ಖಳನಾಯಕರು, ಕಥಾನಾಯಕರು, ಬಗೆ ಬಗೆಯಾಗಿ ಹೋಗ್ತಾವಾಗಿರ್ತದೆ ನಾಟಕ ಆಗ್ತಾ ಇದೆ. ಈಗ ನಾಟಕ ನಾಟಕ ಅಂತ ಜಿಲ್ಲೆಯವರೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ನಾಟಕ ಅಂತ ಅನಿಸ್ತದೆ, ಅನಿಸಿದ್ರೆ ನಾಟಕ ಉಳಿತೇನು? ನಾಟಕ ಆಗುದಿಲ್ಲ. ಅಡುವುದರ ತಾನೇ ಇರಬೇಕು, ಅನ್ನೋದು ತಾನೇ ಇರಬೇಕು. ಆಗಿದ್ರೆ ನಾಟಕ ಚೆನ್ನಾಗಿರುತ್ತೆ. ಆದ್ರೆ ಈಗ ನಾವು ದೇವರು ನಿಜವಾದಂತಹ ತತ್ವವಾಗಿ ಈ ಸುತ್ತಮುತ್ತ ಈಶಾವಾಕ್ಯ ಇದನ್ನು ಸರ್ವಕ್ಕಿಂತ ಜಗತ್ತ ಜಗತ್ತು ಮಂತ್ರಗತ್ತ ಮಂತ್ರದ ಅರ್ಥಕ್ಕನುಸಾರವಾಗಿ ಎಲ್ಲವೂ ಪರಮಾತ್ಮಮಯವಾಗಿದೆ. ಆದರೆ ನಾವು ಪ್ರಾಣಿಮಯವಾಗಿದೆ ಅಥವಾ ಮನುಷ್ಯಮಯವಾಗಿದೆ, ಯಾವ ಮನುಷ್ಯಮಯವಾಗಿದೆ ಈ ಜಗತ್ತು, ಪಂಚಭೂತಾತ್ಮಕವಾಗಿದೆ ಈ ಜಗತ್ತು ಅಂತಲೇ ನಾವು ಮೋಸ ಹೋಗಿರು. ಈ ರೀತಿಯಾಗಿ ನಾವು ತಾದಾತ್ಮ್ಯ ಹೊಂದಿ ಈ ರೀತಿ ಮೋಸಕ್ಕೆ ಸಿಕ್ಕಿಕೊಂಡಿದ್ದೇವೆ, ಮೋಸ ಹೋಗಿದ್ದೇವೆ. ಅಲ್ಲಿ ಕೂಡ ಅವನು ಮೋಸ ಹೋಗಿದ್ದಾನೆ, ಆದರೆ ಒಂದು ಸಾರ್ಥಕವ ಧನ್ಯವಾದಂತಹ ಮೋಸ. ಅಲ್ಲಿ ಯಾವ ರೀತಿ ಮೋಸ ಹೋಗಿದ್ದಾನೆ? ಅವನು ತನ್ನ ಇಷ್ಟ ದೇವತೆಯನ್ನ ಗಾಡಿ ಬರ್ತಕ್ಕಂತಹ ಈ ಕೈಕೆಯನ್ನ ಧ್ವಂಸ ಮಾಡಬೇಕು ಅಂತಿರತಕ್ಕಂತಹ ಒಂದು. ಇಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಪಾತ್ರವನ್ನು ಕೇವಲ ಪಾತ್ರ ಅಂತ ತಿಳಿಯೋದಲ್ಲ, ಸಾಕ್ಷಾತ್ ಆ ಒಂದು ತತ್ವವೇ ಅಂತ ತಿಳಿಯುವಂತಹ ಹಾಗೆ ಪೂಜೆ ಮಾಡುವಾಗ ಕೇವಲ ವಿಗ್ರಹ ಅಂತ ತಿಳಿಯಬಾರದು, ಸಾಕ್ಷಾತ್ ಪರಮಾತ್ಮ ತಿಳಿಯಬೇಕು ಅಂತ. ನೋಡಿ, ದೇವಸ್ಥಾನವನ್ನ ಬಹಳ ಜನ ಕಟ್ತಾರೆ, ಪೂಜೆ ಕೂಡ ಮಾಡ್ತಾರೆ. ಎಷ್ಟೋ ಜನ ಧನ್ಯ ಅರ್ಚಕರು, ಶ್ರೀರಾಮಚಂದ್ರದಂತಹ ಅರ್ಚಕರು ಆ ದೇವರನ್ನ ಅತ್ಯಂತ ಭಕ್ತಿಯಿಂದ ಆರಾಧಿಸಿ ಅಲ್ಲಿ ರಾಮನಾದ ರಾಮಾಸ್ತಾದ ಕೃಷ್ಣ ಕಾಳಿಯ ಕಾಳಿ ಗಣಪತಿಯಾದ ಗಣಪತಿ ಅವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸಾತ್ವತೆಯನ್ನು ಪಡೆದು ವಿಮುಕ್ತರಾಗ್ತಾರೆ. ಅವರು ಸ್ವಯಂ ಗಣಪತಿಯನ್ನೇ, ಸ್ವಯಂ ರಾಮನನ್ನೇ, ಸ್ವಯಂ ಕೃಷ್ಣನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ. ಅವ್ರನ್ನೇ ಕಾಣ್ತಾ ಇರ್ತಾರೆ, ಹೇ ಕೃಷ್ಣ ಹೇ ರಾಮ ಅಂತಲೇ ಮಾತಾಡ್ತಿರ್ತಾರೆ. ಅದೇ ಆಮೇಲೆ ಆಮೇಲೆ ಬಂದಂತಹ ಅರ್ಚಕರಿಗೆ ಆಗಲಿ ಭಕ್ತರಿಗೆ ಆಗಲಿ ಕೇವಲ ಅದನ್ನು ಕಲ್ಲು ಎಚ್ಚೆತ್ತು ಹುಟ್ಟಿ ನೋಡಿದ್ರು ಕೂಡ ರಾಮನು ಕಾಣ್ತಾ ಇಲ್ಲ, ಕೃಷ್ಣನು ಕಾಣ್ತಾ ಇಲ್ಲ. ಲೀಲಾ ಪ್ರಸಂಗದಲ್ಲಿ ಕೋಲಂಶ ಬರುತ್ತೆ, ಜಗಾಧಾರಿ ಸತ್ತಕ್ಕಂತಹ ರಾಮಾಯಣ ಪ್ರಸಂಗವನ್ನು ರಾಮಸಾಧಕ ಬಾಲರಾಮನ ವಿಗ್ರಹವನ್ನು ಇಟ್ಟುಕೊಂಡು ಬಗೆ ಬಗೆಯಾಗಿ ಷೋಡಶೋಪಚಾರ ಪೂಜೆಯ ಮೂಲಕ ಅದನ್ನು ಒರೆಸಿಕೊಂಡು ಅವನೊಂದಿಗೆ ಬಾಲರಾಮ ಮನುಷ್ಯರ ಮಕ್ಕಳಂತೆ ಆಗ್ತಾ ಇದ್ದ ಓಡಾಡ್ತಾ ಇದ್ದ. ಅದೇ ಜಟಾಧಾರಿ ದಕ್ಷಿಣೇಶ್ವರಕ್ಕೆ ಬಂದಾಗ ಕಥೆ ಹೇಳುತ್ತೆ, ಆ ಬಾಲ ರಾಮ ವಿಗ್ರಹ ಪುಟ್ಟ ವಿಗ್ರಹ ಪುಟ್ಟ ವಿಗ್ರಹ ಪಂಚ ಲೋಹದಿಂದ ತಯಾರು ಮಾಡಿದಂತಹ ಪುಟ್ಟ ವಿಗ್ರಹ ಆ ಬಾಲರಾಮ ಜಟಾಧಾರಿಯೊಂದಿಗೆ ಓಡಾಡ್ತಾ ಇದ್ದವನು. ಶ್ರೀರಾಮಕೃಷ್ಣ ಬಳಿಗೆ ಬಂದ, ಮತ್ತೆ ಜಟಾಧಾರಿ ಬಳಿಗೆ ಹೋಗೋದಕ್ಕೆ ಇಷ್ಟಪಡಲೇ ಇಲ್ಲ. ಶ್ರೀರಾಮಕೃಷ್ಣ ಜೊತೆಲೇ ಆಟ ಮಾಡ್ತಾ ಇದ್ದ ಬಗೆ ಬಗೆಯ ಆಟ, ಏನು ಅದ್ಭುತವಾದ ಆಟ ಅದನ್ನು ಪುಸ್ತಕ ಓದಿದ್ವಿ. ಜಟಾಧಾರಿ ಹೋಗುವಾಗ ಆ ವಿಗ್ರಹವನ್ನು ಅದೇ ಬಿಟ್ಟುಬಿಟ್ಟು ಹೋದ. ತನ್ನ ಜೀವನದ ಸಾರ್ಥಕತೆಯನ್ನು ಶ್ರೀರಾಮಕೃಷ್ಣ ಸನ್ನಿಧಿಯಲ್ಲಿಯೇ ಕಂಡುಕೊಂಡು ದಕ್ಷಿಣೇಶ್ವರವನ್ನು ಬಿಟ್ಟು ಹೊರಟು ಹೋದ. ಹೊರಟವನು ಹೊರಟಿರಲಿಲ್ಲ. ಆ ರಘುವೀರನ ವಿಗ್ರಹ, ಬಾಲರಾಮನ ವಿಗ್ರಹ ಮಾತ್ರ ಶ್ರೀರಾಮಕೃಷ್ಣರಿಗೂ ಅದು ಇವತ್ತಿಗೂ ಕೂಡ ಕಾಮಾರೂಪದಲ್ಲಿ ಇದೆ. ಅದನ್ನ ಮುಂದಿನ ಭಕ್ತರು ಶ್ರೀ ಸ್ವಾಮಿ ಶಾರದಾನಂದಜಿಯವರು ಆ ಲೀಲಾ ಪ್ರಸಂಗವನ್ನು ಬರಬಹುದು ಹೇಳ್ತಾರೆ. ಮುಂದೆ ಮುಂದೆ ಬಂದಂತಹ ಭಕ್ತಾದಿಗಳು ಆ ಬಾಲರಾಮ ಓಡಾಡಿದ್ದಂತೆ, ಅಂದರೆ ಜಟಾಧಾರಿಯೊಂದಿಗೂ ಓಡಾಡಿ ಅವನನ್ನು ರಮಿಸಿದ್ದಂತೆ, ಈ ಕಡೆ ಶ್ರೀರಾಮಸ್ವಾಮಿಯೊಂದಿಗೂ ಓಡಾಡಿ ರಮಿಸಿದ್ದಂತೆ ನಾವು ಕೂಡ ಅವನ ಮುಟ್ಟಿ ಅವನ ದಿವಸ ಪಾಠ ಆಡೋಣ ಅಂತ ಮುಟ್ಟಿದೆ. ಅದೇ ಬರುವುದ ವಿಗ್ರಹ ಅಷ್ಟೇ ಗಟ್ಟಿ ಅಲ್ಲಾಡದೆ ಇರತಕ್ಕಂತಹ ವಿಗ್ರಹ. ಹಾಗಾದ್ರೆ ಓಡಾಡಿದ್ದಾರೆ ಇವ್ರು ಕೊಟ್ಟಂತಹ ಅಲ್ಲಕ್ಕಿನೋ ಅಥವಾ ಏನೇನೋ ತಿಂಡಿ ತಿಂಡಿಗಳನ್ನೋ ಅದನ್ನು ತಿನ್ನೋ ಯಾರು? ನಾವು ಆ ವಿಗ್ರಹದಲ್ಲಿ ಭಗವಂತನನ್ನೇ ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಪೂಜೆ ಎಲ್ಲ ಉಪಚಾರಗಳನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಲ್ಲಿ ಪರಮಾತ್ಮ ಆವಿರ್ಭಾವಗೊಳ್ತಾನೆ. ಎಷ್ಟರ ಮಟ್ಟಿಗೆ ಆವಿರ್ಭಾವಗೊಳ್ತಾನೆ ಅಂತಂದ್ರೆ ಸಚೇತನವಾಗಿ ಸ್ವರೂಪಿಯಾಗಿ ನಮ್ಮ ಈ ಚರ್ಮಚಕ್ಷುಷಿಗೆ ಕಾಣುವಂತೆ ನಮ್ಮ ಮೈಗೆ ತೆರಳುವಂತೆ ಅವನು ಓಡಾಡಬಲ್ಲ, ಅವನನ್ನು ಎತ್ತಿ ನಾವು ಆಟ ಆಡಬಹುದು ಅಂತದನ್ನ ಅಘೋರಮಣಿ ದೇವಿ ಒಪಾವೆಂಬ ಅಂತರ್ತಕ್ಕಂಥ ಆ ಪವಿತ್ರತಾ ಶಿರೋಮಣಿ ಹೆಂಗಸು ಆಕೆಯ ಜೀವನ ಚರಿತ್ರೆಯಿಂದ ನಾವು ತಿಳಿತಾ ಇದ್ದೇವೆ. ಇಲ್ಲಿ ಜಗಾಧಾರ್ಯ ಹಾಗೂ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಿಂದ ತಿಳಿತಾ ಇದ್ದೇವೆ. ವಿಗ್ರಹ ವಿಗ್ರಹದ ಪಾಠ ಇರುತ್ತೆ, ಆದರೆ ಆ ವಿಗ್ರಹವನ್ನೇ ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಅಲ್ಲಿಂದ ಆ ಪರಮಾತ್ಮನೇ ಆವಿರ್ಭಾವಗೊಂಡು ನಮ್ಮೊಂದಿಗೆ ಯಾವ್ಯಾವ ಬಗೆಯಿಂದ ಏನೇ ಆಗಿ ನಮ್ಮನ್ನು ರಮಿಸಬೇಕೋ ಆ ರೀತಿಯಲ್ಲಿ ನಮ್ಮನ್ನು ಸಂತೋಷಪಡಿಸುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ಯಾವ ಭಾವದಿಂದ ನಾವು ಆ ಮಂತ್ರವನ್ನು ಉಚ್ಚರಿಸಬೇಕು, ಪೂಜೆಯನ್ನು ಮಾಡಬೇಕು. ಆ ಜಟಾಧಾರಿಯ ತಂದೆ ಸ್ನಾನ ಮಾಡಿದ ನಂತರ ನೀರನ್ನು ನಿಂತುಕೊಂಡು ರಕ್ತವರ್ಣಂ ಚತುರ್ಮುಖಂ ಇತ್ಯಾದಿ ದೇವತಾ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಬಿಡ್ತಾ ಇದ್ರೆ ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿತಾ ಇತ್ತಂತೆ. ಆ ಬಗೆಯ ಶ್ರದ್ಧೆಯಿಂದ ಆ ಬಗೆಯ ಭಾವದಿಂದ ನಾವು ಪೂಜೆಯನ್ನು ಮಾಡುವಷ್ಟರ ಮಟ್ಟಿಗೆ ಮುಂದುವರಿಬೇಕಾಗುತ್ತೆ. ಮಾಡಬೇಕಾಗುತ್ತೆ ಅಂತ ನಾನು ಹೇಳೋದಿಲ್ಲ, ಆ ರೀತಿಯಲ್ಲಿ ಮಾಡುವಷ್ಟರ ಮಟ್ಟಿಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದುವರಿಬೇಕಾಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮ ತಂದೆ ಮರದ ಪಾದಕಿಗಳನ್ನು ಹಾಕಿಕೊಂಡು ಬೀದಿಯಲ್ಲಿ ಹೋಗುವಾಗ ಗೌರವ ತೋರಿಸೋದಕ್ಕೆ ಅಂಗಡಿಯ ಜನರು ಕೂಡ ಎತ್ತು ನಿಂತುಕೊಳ್ತಾ ಇದ್ರು, ಹೇಳ್ತಾ ಇದ್ರು ಅವೋ ಅವರಲ್ಲಿ ಬರ್ತಿದ್ದಾರೆ ಅಂತ. ಅವರು ಹರದಾರಪುರದಲ್ಲಿ ಹರದಾರಪುರದ ಕೆರೆಯಲ್ಲಿ ಸ್ನಾನ ಮಾಡುವ ವೇಳೆಯಂತೂ ಬೇರೆ ಯಾರಿಗೂ ನೀರು ಇಳಿಯೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಮೊದಲೇ ಕೇರಿ ತಿಳಿದುಕೊಳ್ತಾ ಇದ್ರು, ಏನು ಅವರು ಸ್ನಾನ ಮಾಡಿ ಹೋದ್ರೆ ಅಂತ. ಬೆಳಗ್ಗೆ ಸಂಜೆ ಇಲ್ಲ, ಸಂಜೆ ಇದ್ರೆ ಬೆಳಿಗ್ಗೆ ಇಲ್ಲ, ಬೆಳಿಗ್ಗೆ ರಾತ್ರಿ ಇಲ್ಲ, ರಾತ್ರಿ ಇದ್ರೆ ಬೆಳಿಗ್ಗೆ ಇಲ್ಲ ಅಂತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಆ ಕ್ಷುನಿರ ಪ್ರಸಕ್ತೋಪಾಧ್ಯಾಯ ಬೀಜಲು ಹೋಗ್ತಾ ಇದ್ರೆ ಅಂಗಡಿಯಲ್ಲಿ ತಪ್ಪಾಡಿ ವ್ಯಾಪಾರ ಮಾಡಿಕೊಂಡು ಕೂಡಿರ್ತಕ್ಕಂಥ ವ್ಯಾಪಾರಿಯು ತಮ್ಮಷ್ಟಿಗೆ ತಾವು ಗೌರವದಿಂದ ಎದ್ದೇಳ್ತಾ ಇದ್ದಂತೆ. ಹದಿನಾಲ್ಕರಲ್ಲಿ ದೊಡ್ಡ ಕೆರೆ ಅದು, ಈ ಕಡೆ ಬ್ರಾಹ್ಮಣ ಸ್ನಾನ ಮಾಡಿದ್ರೆ ಆ ಕಡೆ ಇದ್ರೆ ಜನ ಸ್ನಾನ ಮಾಡಿದ್ರೆ ಏನು ಗೊತ್ತಾ ಇರೋದು, ತೊಂದರೆ ಏನೇ ಇಲ್ಲ ಮಾಡ್ಬೋದು. ಆದರೆ ಅಲ್ಲಿರ್ತಕ್ಕಂಥ ಜನ ಯಾರ ಭಯಕ್ಕೂ ಒತ್ತಡಕ್ಕೂ ಒಲಿದು ಆಯ್ಕೆ ಮಾಡ್ತಕ್ಕಂಥದ್ದಲ್ಲ, ಸ್ವಯಂ ಪ್ರೀತಿಯಿಂದ ಸ್ವಯಂ ಭಕ್ತಿಯಿಂದ ಆ ಶಿವರಾಮ ಚಟ್ಟೋಪಾಧ್ಯಾಯ ಮೇಲಿನ ಭಕ್ತಿಯಿಂದ ಅವರೇನಾದರೂ ನಿಲುಗಿದ್ರೆ ತಾವು ಮೇಲೆ ಕೊಡ್ತಾ ಇದ್ದಂತೆ. ಅಷ್ಟೇ ಅಂದರೆ ಅವರು ಸ್ನಾನ ಮಾಡಿ ಹೋಗಿ ಆಯ್ತೆ ಅಂತ ವಿಚಾರಿಸ್ಕೊಂಡು ಆಮೇಲೆ ನಿಲುಗಿದ್ದಾ ಇದ್ದಂತೆ. ಇದರಲ್ಲ ಆ ಶ್ರೀರಾಮ ಚಟ್ಟೋಪಾಧ್ಯಾಯ ಅಭೂತಪೂರ್ವವಾದಂತಹ ಶ್ರದ್ಧೆಯನ್ನು ದೇವರ ಮೇಲೆ ಇಟ್ಟಿದ್ದೇ ಕಾರಣ. ಯಾವ ವ್ಯಕ್ತಿಯಾಗಲಿ, ಅವನ ಸನ್ಯಾಸಿಯಾಗಲಿ ಸಂಸಾರಿಯಾಗಲಿ, ಶ್ರದ್ಧೆಯಿಂದ ನಿಷ್ಠೆಯಿಂದ ಪರಮಾತ್ಮನನ್ನ ಪೂಜಿಸಿದ್ದಾರೆ, ಸುತ್ತಮುತ್ತ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಅವನ ಕಡೆಗೆ ಗೌರವ ದೃಷ್ಟಿಯಿಂದ ನೋಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನು ಬರ್ತಾ ಇದ್ದೇನೆ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ ಅಂತ ಆ ಕೇವಲದೇಶದಲ್ಲಿ ಬ್ರಾಹ್ಮಣರು ಹೋಗ್ತಾ ಇದ್ರೆ ಆ ಹರಿಜನ್ಮ ಅಂತ ನಾವು ಇವತ್ತು ಯಾರು ಕರಿತಾ ಇದ್ದೇವೆಯೋ ಅವರೆಲ್ಲ ಕೂತ್ರು ಬರ್ಬೇಕಂತೆ. ಅಂತ ಅಂದ್ರೆ ಯಾರು ಬ್ರಾಹ್ಮಣರು ಬರ್ತಂತೆ ಹೋಗ್ಬಹುದು ಅಂದ್ಬಿಟ್ಟು ಅದೊಂದಿಗೆ ಹೋಗ್ಬೇಕಂತೆ ಬ್ರಾಹ್ಮಣ ಏನಾದ್ರು ಹೋಗ್ತಾ ಇದ್ವಿ. ಈ ತರ ಮರ್ಯಾದೆಯನ್ನ ಇದು ಬೇರೆ ಪಡ್ಕೊಳ್ಳೋದು, ಗೌರವಾದಿಗಳನ್ನ ಬೇರೆ ಪಡ್ಕೊಳ್ಳೋದು ತುಚ್ಛವಾದ್ದು. ಅಲ್ಲಿ ನಮ್ಮ ಪ್ರೀತಿ ವಿಶ್ವಾಸ ಭಗವತ್ ಪ್ರೀತಿ ವಿಶ್ವಾಸ ಅಂತಕ್ಕಂಥ ಅದು ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅವನೇ ಆ ಗೌರವವನ್ನು ತೋರಿಸುವಂತಾಗಬೇಕು. ಆದ್ರೆ ಅವರು ಗೌರವ ತೋರಿಸಿರುವಂತ ಇವರು ಮತ್ತೆ ಹಾಗೆ ಇರಬೇಕು ಅಂತ ಕೇಳ್ಕೊಳಕ್ ಹೋಗೋದಿಲ್ಲ. ಅದು ಬಹಳ ಮುಖ್ಯವಾದ ವಿಚಾರ. ಅವರು ಅಷ್ಟೇ ಸೋದರ ಭಾವದಿಂದ ಭ್ರಾತೃತ್ವದಿಂದ ಆ ಎಲ್ಲ ಊರಿನ ಜನರೊಂದಿಗೆ ಸಮಾನವ ದೃಷ್ಟಿಯಿಂದ ಅದೇ ವಿಶ್ವಮಾನದ ದೃಷ್ಟಿಯಿಂದಲೇ ಬರ್ತಿದ್ದಾ ಇದ್ದ. ಇದು ಬಹಳ ಮುಖ್ಯವಾದಂತಹ ಅಂಶ. ಗೌರವ ಅವರು ತೋರಿಸಲು ಅವರ ಜೊತೆಗೆ ಅವರ ಭಕ್ತಿಗೆ ಸಂಬಂಧಪಟ್ಟು, ಆದರೆ ಆ ಗೌರವವನ್ನು ಒಳಗಡೆ ಧರಿಸದೆ ಭಗವಂತ ಭಾವವನ್ನು ಮಾತ್ರವೇ ಧರಿಸಿ ಭಗವಂತ ಹೇಗೆ ಜಗತ್ತಿನ ಸಕಲ ಜನರಿಗೂ ಸಮಾನವಾಗಿ ಪ್ರಾಪ್ತವಾದವರನ್ನು ಅದೇ ರೀತಿಯಲ್ಲಿ ಈ ಭಗವತ್ ಮಾನವ ಅಂತಕ್ಕಂಥವನು ಕೂಡ ಅಥವಾ ಭಗವಂತನ ಸಾಧನೆ ಭಜನೆಯಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿಯು ಕೂಡ ಅಷ್ಟೇ ಉದಾರ ಭಾವದಿಂದ ಎಲ್ಲರೊಂದಿಗೆ ಇರಬೇಕಾಗುತ್ತೆ. ಆ ಎಲ್ಲ ಹೊರತು ಅಂತ ಹೇಳಿದ್ರೆ ಅವನು ನೆನೆಸಿದಂತಹ ಅವನು ಬೈದಿದ್ದಂತಹ ಭಗವಂತನಿಗೆ ಅಪಚಾರ ಮಾಡಿದಂತಾಗುತ್ತೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಾಗವತ ಅಪಚಾರ ಭಾಗವತ ಅಪಚಾರ ಅಂತ ಒಂದು ಶಬ್ದ ಇದೆ. ಭಾಗವತ ಅಂದ್ರೆ ಭಕ್ತ ಅಂತ ಅರ್ಥ. ಇದ್ರೆ ಎಲ್ಲ ಯಾವ ಮನುಷ್ಯರಿಗೂ ತಮಗೆ ಅಪಚಾರ ಆದರೂ ಅಂತ ಹೊರಡುದಲ್ಲ. ಆದ್ರೆ ಯಾರು ಭಕ್ತರು ಅವರಿಗೆ ತಮ್ಮಿಂದ ಹೆಂಗಿತ್ತು ಅಪಚಾರವಾಗಿರಬಾರದು ಅಂತ ಅವರು ಎಚ್ಚರವಾಗಿರ್ತಾರೆ. ಯೇಸು ಕ್ರಿಸ್ತ ಹೇಳಿದಂತಹ ಮಾತು ಇನ್ನೂ ಅದ್ಭುತವಾದ ದೇವಸ್ಥಾನಕ್ಕೆ ನೈವೇದ್ಯ ತೆಗೆದುಕೊಂಡು ಹೋಗ್ತಕ್ಕಂತಹ ಓ ಭಕ್ತನೇ ಮೊದಲು ಹಿಂದಿರುಗಿ ಹೋಗಿ ನೆರೆಕೆರೆಯವರೊಂದಿಗೆ ನೀನು ಏನ್ ಕೆಲ ಅಡಿದೆಯೋ ಅವ್ರನ್ನೆಲ್ಲ ಸರಿಪಡಿಸಿಕೊಂಡು ಅವರೊಂದಿಗೆ ನಿನ್ನ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ಪ್ರತಿಷ್ಠಾಪಿಸಿಕೊಂಡು ಆಮೇಲೆ ನಿನ್ನ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಆ ಭಗವಂತನ ಪಾದಪದ್ಮದಲ್ಲಿ ಇಡು ಅಂತ. ಎಂಥ ಅದ್ಭುತವಾದಂತಹ ದೇವರ ಮಕ್ಕಳೊಂದಿಗೆ ಜಗಳಾಡೋದು ದೇವರನ್ನ ಪೂಜಿಸು. ಯಾವ ದೇವರು ತಾನೇ ಒಲಿತಾನೆ ಆ ಬಗೆಯ ಪೂಜೆಯನ್ನು ಯಾವ ದೇವರು ತಾನೇ ಅದನ್ನು ಸ್ವೀಕರಿಸ್ತಾನೆ. ಇಂತಿಂತ ಗಮನೀಯ ವಿಚಾರಗಳನ್ನ ನಮ್ಮ ಮನಸ್ಸಿನ ಒಳಗೆ ತಂದುಕೊಂಡು ಆ ಭಗವದ್ ಭಾವದಿಂದ ನಮ್ಮ ಜೀವನವನ್ನು ನಡೆಸ್ತಾ ಖಂಡಿತವಾಗಿ ನಾವು ಹಿತಾರ್ಥರಾಗಬಹುದು. ಇದೇ ಜೀವನದಲ್ಲಿ ಇದೇ ಜೀವಿತಾವಧಿಯಲ್ಲಿ ಹಿತಾರ್ಥರಾಗಬಹುದು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸುತ್ತೇನೆ.